ಅಶಕಾ, ಕ್ಯಾಲೆಂಡರ್ ಅಲ್ಲಿ ಪ್ರತಿ ತಿಂಗಳು 9ನೇ ತಾರೀಕು ಯಾಕ್ ಗುರ್ತ್ ಮಾಡ್ಕೊಂಡಿದ್ಯಾ? ಅದ ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅಂತ ಕಣಮೆ. ಪ್ರತಿ ತಿಂಗಳು 9ನೇ ತಾರೀಕು ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನಂತ ಗರ್ಭಿಣಿಯರಿಗೆ ಸಂಪೂರ್ಣ ತಪಾಸಣೆ ಮಾಡ್ತಾರೀ. ಆಮೇಕೆ 2 ಮತ್ತೆ 3ನೇ ತಿಂಗಳು ತಪಾಸಣೆ ಹೋಗೋದನ್ನ ತಪ್ಪಿಸ್ಬೇಡ. ಏನಾದ್ರೂ ತೊಂದರೆ ಇದ್ರೆ ಅದನ್ನೇ ಗುರುತಿಸಿ ವಿಶೇಷ ಗಮನ ಕೊಡ್ತಾರ್ರಿ. ನೆನಪಿಡಿ, ಪ್ರತಿ ತಿಂಗಳು 9ನೇ ತಾರೀಕು ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಅರಳೋ ಚೆನ್ನ, ಮಕ್ಕಳ ನಗು ಚೆನ್ನ, ಕಡಾರರು ಬೆಲ್ಲ ಬಾರದಿರಲಿ, ಮಕ್ಕಳು ಎನ್ನೆಂದು ನಗುತ್ತಲಿರಲಿ. ಮಕ್ಕಳಿಗೆ ಜ್ವರ, ನೆಗಡಿ, ಮೈಮೇಲೆ ಕೆಂಪುದದ್ದು ಕಾಣಿಸಿದರೆ ಅದು ದಡಾರ ರೋಗವಿರಬಹುದು. ಎಚ್ಚರ. ನಿರ್ಲಕ್ಷ್ಯ ಮಾಡಿದ್ದಲ್ಲಿ ನ್ಯುಮೋನಿಯಾ, ಕಿವಿ ಸೋರುವುದು ಮುಂತಾದ ತೊಡಕು ಉಂಟಾಗಬಹುದು. ಎಲ್ಲ ಮಕ್ಕಳಿಗೆ 9 ತಿಂಗಳು ಮತ್ತು 1.5 ವರ್ಷದಲ್ಲಿ ತಪ್ಪದೇ ದಡಾರ ರುಬೆಲ್ಲ ಲಸಿಕೆ ಹಾಕಿಸಿ ಕರ್ನಾಟಕವನ್ನು ದಡಾರ ಮತ್ತು ರುಬೆಲ್ಲ ಮುಕ್ತ ರಾಜ್ಯವಾಗಿಸುವಲ್ಲಿ ಕೈಜೋಡಿಸಿ. ದಡಾರ ರುಬೆಲ್ಲ ಸಾಂಕ್ರಾಮಿಕವಾಗಿದ್ದು ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವ ಮಕ್ಕಳಲ್ಲಿ ಗಾಳಿ ಮೂಲಕ ಹರಡುತ್ತದೆ. ಹೆಣ್ಣು ಮಕ್ಕಳಿಗೆ ದಡಾರ ರುಬೆಲ್ಲ ಲಸಿಕೆ ಹಾಕಿಸದಿದ್ದರೆ ಮುಂದೆ ಆಕೆ ಗರ್ಭಿಣಿ ಆದಾಗ ಒಂದು ವೇಳೆ ರುಬೆಲ್ಲ ಬಂದಲ್ಲಿ ಹುಟ್ಟುವ ಮಗುವಿನ ಮೇಲೂ ದುಷ್ಪರಿಣಾಮ ಬೀರುತ್ತದೆ. ಜಾಗ್ರತೆ. ಹೆಚ್ಚಿನ ಮಾಹಿತಿಗೆ ಅಂಗನವಾಡಿ, ಆಶಾ ಕಾರ್ಯಕರ್ತೆಯರು ಇಲ್ಲವೇ ಹತ್ತಿರದ ಸರ್ಕಾರಿ ಉಪಕೇಂದ್ರ ಅಥವಾ ಆರೋಗ್ಯ ಕೇಂದ್ರ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆರೋಗ್ಯ ಭಾಗ್ಯದ ರಕ್ಷಣೆ ಪಡೆ, ಆರೋಗ್ಯ ಭಾಗ್ಯದ ರಕ್ಷಣೆ ಪಡೆ. ಗುರುಪುರ ಗೋಳಿದಡಿ ಗುತ್ತಿನ ಗಡಿಪಟ್ಟ ಸ್ವೀಕಾರದ 12ನೇ ವರ್ಷದ ಸಂಭ್ರಮಾಚರಣೆ. ಗುತ್ತುದ ವರ್ಷದ ಪರ್ವ. January 17, 2023 January 19, 2023 ನಡೆಯಲಿದೆ. ಈ ಉತ್ಸವದಲ್ಲಿ ದೇವತಾ ಕಾರ್ಯಗಳು, ಭಜನಾ ಸತ್ಸಂಗ, ಗುತ್ತಿನ ವರ್ಷದ ಒಡ್ಡೋಲಗ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮರೆಯಾಗುತ್ತಿರುವ ಗ್ರಾಮೀಣ ಸಂತೆ, ಪರ್ಬದ ಸಿರಿ ಕಾರ್ಯಕ್ರಮಗಳು ನಡೆಯಲಿವೆ. ಗ್ರಾಮೀಣ ಭಾಗದ ಪುರುಷರಿಗೆ ಹಾಗೂ ಮಹಿಳೆಯರಿಗೆ ಶಕ್ತಿಕಲ್ಲು ಎತ್ತುವ ಪ್ರತ್ಯೇಕ ಸ್ಪರ್ಧೆಗಳು. ಬನ್ನಿ, ಗುರುಪುರ ಗೋಳಿಗಡಿ ಗುತ್ತಿನ ಮನೆಯಲ್ಲಿ ಜರುಗುವ ಈ ವಿಶೇಷ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಿ. Power, Platform of Women Entrepreneurs presents Power Parba 2023, an exhibition cum marketing fair on 13th, 14th and 15th of January 2023 at Mahatma Gandhi Bailu Rangamandira, Bidina Gudi, Udupi. The most awaited event. Power Parba is here with delicious local cuisines, artistic jewelry, fashion accessories, varieties of sarees and dress materials, designer clothing, handicrafts, home decor, art and craft, special competitions and dance performances. Remember the dates 13th, 14th and 15th January 2023 at Bidina Gudde, Udupi. Power Parba. Raita bandhugaligella namaskara. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಮಲ್ಲಿಗೆ ಕೃಷಿ ಮತ್ತು ಮಾರುಕಟ್ಟೆ ಕುರಿತು ಶ್ರೀಮತಿ ಸುಜಾತಾ ಶೆಟ್ಟಿ ಅವರೊಂದಿಗಿನ ಸಂದರ್ಶನ ಕೇಳೋಣ. ಸುಜಾತಾ ಶೆಟ್ಟಿ ಅವರೇ ನಮಸ್ಕಾರ. ನಮಸ್ತೆ. ಮಲ್ಲಿಗೆ ಕೃಷಿಯನ್ನ ನೀವು ಬಹಳ ಉತ್ಸಾಹದಿಂದ ಮಾಡ್ತಾ ಇದ್ದೀರಿ ಅಂತ ಕೇಳಿದೀವಿ. ಜೊತೆಗೆ ಮಲ್ಲಿಗೆ ಕೃಷಿ ಮಾಡುವಂತಹದ್ದು ಮಾತ್ರ ಅಲ್ಲ, ಮಲ್ಲಿಗೆಯನ್ನ ಮೊಗ್ಗನ್ನ ಸಂಗ್ರಹಿಸಿ ಮಾಲೆ ಮಾಡಿ ಮಾರಾಟ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ನೀವು ಮಾಡ್ಕೊಂಡಿದ್ರಿ, ಮಲ್ಲಿಗೆ ಕಟ್ಟೆಯ ಮೂಲಕ ಅಂತ. ಈ ವಿಚಾರವಾಗಿ ಇವತ್ತು ಮಾತನಾಡುವ. ಹೇಳಿ, ಮಲ್ಲಿಗೆ ಕೃಷಿಯ ಒಂದು ಸೂಕ್ಷ್ಮಗಳು ಏನೇನು, ನಿಮಗೆ ಈ ಮಲ್ಲಿಗೆ ಕೃಷಿಯಲ್ಲಿ ಹೇಗೆ ಆಸಕ್ತಿ ಬಂತು, ಎಷ್ಟು ವರ್ಷದ ಅನುಭವ ನಿಮ್ದು? ನಮ್ದು ಮನೆ ವೈರಿಂಗ್ ಈಗ ಅಂತೇಳಿ ಹೇಳಿದ್ರು, ಒಂದು ವೈರಿಂಗ್ ಮಾಡುವ ಒಬ್ಬರು ವ್ಯಕ್ತಿ ಬಂದಿದ್ರು, ಅವ್ರ ಮನೇಲಿ ಮಲ್ಲಿಗೆ ಬೆಳೀತಾ ಇದ್ರು. ಅವರು ಮಲ್ಲಿಗೆಯನ್ನ ದೇವಸ್ಥಾನದ ಹತ್ರ ಕೊಡ್ತಾ ಇದ್ರು, ಒಬ್ರು ಅಂಗಡಿ ಉಂಟು ಅವ್ರಿಗೆ ಕೊಡ್ತಾ ಇದ್ರು. ಅವ್ರು ಹೇಳಿದ್ರು ಮಲ್ಲಿಗೆ ಕೃಷಿಯಲ್ಲಿ ಒಳ್ಳೆ ಲಾಭ ಉಂಟಂತ. ಅದಕ್ಕೆ ಅನ್ಕೊಂಡೆ ನಾನು ಮೊದಲು, ನಂದು ಆಕ್ಚುಲಿ ಟೀಚರ್ ಟ್ರೈನಿಂಗ್ ಆಗಿರೋದು, ನನ್ನ ಗಂಡ ಸಹ ಕಂಪನಿಲೆಲ್ಲ ವರ್ಕ್ ಮಾಡ್ತಾ ಇದ್ರು. ಆದ್ರೆ ನಮ್ಗೆ ಅಂದ್ರೆ ಬೇರೆಯವರ ಹೊಟ್ಟೆ ತುಂಬಿಸ ಬದಲು ನಾವ್ ಇಷ್ಟು ಕಷ್ಟಪಟ್ಟು ನಮ್ಮಲ್ಲಿ ಜಾಗ ಉಂಟು ಎಂತಾದ್ರು ಮಾಡುವ ಅಂತ ಹೇಳಿ ಒಂದು ಹುಮ್ಮಸ್ಸಿನಲ್ಲಿ ನಾನು ಮಾಡಿದ್ದು. ಇಷ್ಟು ಮೇಲೆ ಬರ್ತದೆ ಅಂತ ಗೊತ್ತಿರ್ಲಿಲ್ಲ, ಆದ್ರೆ ಅಡ್ಡಿಲ್ಲ. ಫಸ್ಟ್ ಗೆ ಅವ್ರ ಹತ್ರ ಕೇಳಿ ಗಿಡ ಎಲ್ಲ ಹಾಕಿದೆ, ಹಾಕಿ ದೇವಸ್ಥಾನದ ಹತ್ರ ಅವರಿಗೆ ಕೊಡ್ತಾ ಇದ್ದೆ ಹೂವೆಲ್ಲ. ಕೊಟ್ಟಾಗ ರೇಟ್ ಅರ್ಧ ರೇಟ್ ಕೊಡ್ತಾ ಇದ್ರು. ಅವಾಗ ಏನ್ ಮಾಡಿದ, ಇದಕ್ಕೆ ಏನು ಸೊಲ್ಯೂಷನ್ ಅಂತ ನೋಡುವಾಗ ನನ್ನ ಗಂಡ ಯಾವಾಗ್ಲೂ ಮೀಟಿಂಗಿಗೆ ಹೋಗ್ತಾ ಇದ್ರು, ಕೃಷಿ ಮೀಟಿಂಗಿಗೆ ಹೋಗ್ತಾ ಇದ್ದಾಗ ಅವ್ರು ಮೀಟಿಂಗ್ಗೆ ಹೋಗ್ತಾ ಇದ್ರು, ಬಟ್ ಹೆಚ್ಚಿನವ್ರದ್ದು ಪರಿಚಯ ಇತ್ತು. ಆ ಪರಿಚಯವನ್ನು ನಾನು ಯೂಸ್ ಮಾಡಿಕೊಂಡು ಅವ್ರ ಹತ್ರ ಬಂಟಕಲ್ಲು ರಾಮಕೃಷ್ಣ ಶರ್ಮರು, ಮತ್ತೆ ಕುದಿ ಶ್ರೀನಿ ಕೃಷಿಕ ಸಂಘದ್ದು, ಮತ್ತೆ ಕೃಷಿಕ ಸಂಘಗಳ ಅಧ್ಯಕ್ಷರು ಇದು ಕುದಿ ಶ್ರೀನಿವಾಸ್ ಭಟ್ರು, ಅವರನ್ನೆಲ್ಲ ಮೀಟ್ ಆಗಿ ಇದು ಹೇಗೆ ಮಾಡುದು ಸರ್ ಅಂತ ಕೇಳಿದಾಗ, ನೀವು ಒಗ್ಗಟ್ಟಾಗಬೇಕು, ಮಲ್ಲಿಗೆ ಬೆಳೆಯುವವರು ಒಗ್ಗಟ್ಟಾಗಿ ಇದು ಮಾಡಿದ್ರೆ ಮಾತ್ರ ಇದೊಂದು ಸಕ್ಸಸ್ ಆಗ್ಬೋದು, ನಿಮ್ಗೆ ಮಾರ್ಕೆಟಿಂಗ್ ವ್ಯವಸ್ಥೆ ನಾನು ಮಾಡಿಕೊಡ್ತೇನೆ ಅಂತ ಹೇಳಿದ್ರು. ಮತ್ತೆ ಗಿಡಗಳನ್ನು ಹೇಗೆ ಬೆಳೆಸುದು ಅದ್ರ ಬಗ್ಗೆ ಎಲ್ಲ ನಮ್ಮ ಕೆ ವಿ ಕೆ ಬ್ರಹ್ಮವರ ಕೆ ವಿ ಕೆ ಸೈಂಟಿಸ್ಟ್ ಎಲ್ಲ ನಮ್ಗೆ ಸಜೆಸ್ಟ್ ಮಾಡ್ತಾ ಇದ್ರು. ನೆಕ್ಸ್ಟ್ ನಾವು ನಮ್ಮ ಖರ್ಚಿನಲ್ಲೇ ನಾವು ಮಾಡ್ತು ಒಂದು ಮೀಟಿಂಗ್ ಮಾಡಿ ಮತ್ತೆ ಫೀಲ್ಡ್ ವಿಸಿಟ್ ಎಲ್ಲ ಮಾಡ್ತೇವೆ. ಎಲ್ಲ ರೈತರು ಮನೆ ಮನೆಗೆ ಹೋಗಿ, ಒಂದು ಹುಡುಗ ಇದ್ದ ಜೀವನ್ ಅಂತ, ಅವನು ನನಗೆ ಫಿನಾಲ್ ಟ್ರೈನಿಂಗ್ ಮಾಡುವಾಗ ಅವನು ಸಿಕ್ಕಿದ. ಅವನ ಫ್ರೆಂಡ್ಶಿಪ್ ಅನ್ನ ನಾನು ಬಿಡ್ಲಿಲ್ಲ. ಅವನಿಗೆ ಒಂದು ಸ್ವ ಉದ್ಯೋಗ ಆಯ್ತು ಇದ್ರಿಂದ. ಅವನು ಸಹ ಅವನ ಮಾವನ ಅಂಗಡಿಯಲ್ಲಿ ಹೂ ಮಾರ್ಲಿಕ್ಕೆ ಒಂದು ಅಂಗಡಿಯಲ್ಲಿ ಇದ್ದ. ಅವನು ಬೇರೆಯವ್ರ ಜೊತೆ ಕೆಲಸಕ್ಕಿದ್ದ. ಈಗ ಅವನಿಗೆ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತೀಯ ಕೇಳಿದಾಗ ಅವನು ಹಿಂದೆ ಮುಂದೆ ನೋಡಿದ. ಯಾಕಂತೇಳಿ ಹೇಳಿದ್ರೆ, ಮಂದರ್ತಿಯಲ್ಲಿ ಹೂವಿನ ಅಂಗಡಿಯವರೆಲ್ಲ ಇದ್ರೆ ಅವರಿಗೆ ನಾವು ಅಪೋಸ್ ಆಗುದ, ಏನಾಗುದಿಲ್ಲ ಮಗ, ನಾನಿದ್ದೆ ನೀನು ಬಾ ಅಂತೇಳಿ ಹೇಳಿ ಅವನನ್ನು ಕರೆದು ನೀನು ಮಾಡಂತೇಳಿ ಹೇಳಿ ಅವನಿಗೆ ಹೇಳಲಿಕ್ಕೋಸ್ಕರ ಅವನು ಮಾಡ್ದ. ನಂತರ ಫೀಲ್ಡ್ ವಿಸಿಟ್ ಮಾಡಿ ಎಲ್ಲರೂ ಎಷ್ಟೆಷ್ಟು ಬೆಳೀತಿದ್ದಾರೆ, ಮತ್ತೆ ಬೆಳೆದವರಿಗೆ ಹೇಗೆ ದುಡ್ಡು ಸಿಗ್ತಾ ಇತ್ತು, ಮಾರಾಟಗಾರರು ಹೇಗೆ ಅವರಿಗೆ ದುಡ್ಡನ್ನ ಕೊಡದೆ ಅವ್ರನ್ನ ಎಷ್ಟು ಸತಾಯಿಸ್ತಾ ಇದ್ರು, ಅದೆಲ್ಲ ನಮ್ಗೆ ಗೊತ್ತಾಯ್ತು. ಅದರಿಂದ ನಾನೇನ್ ಮಾಡಿದೆ, ನಮ್ಗೆ ಹಾಫ್ ರೇಟ್ ಸಿಗ್ತಾ ಉಂಟು, ಉಳಿದ ರೈತರಿಗೆ ಹಾಫ್ ರೇಟ್ ಅಲ್ಲ ಫುಲ್ ರೇಟ್ ಸಹ ಸಿಗ್ತಾ ಇಲ್ಲ. ಆ ತರ ಅನ್ಕೊಂಡು ನಾನು ಇದೊಂದು ಬೆಸ್ಟ್ ಪ್ಲಾನ್ ಅಂತ ನಾವು ಇದನ್ನೆಲ್ಲ ಹೂವನ್ನೆಲ್ಲ ಒಂದು ಕಡೆ ಸಂಗ್ರಹ ಮಾಡಿಟ್ಟು 10 ಗಂಟೆ ಹಾಗೆ ಹೂವೆಲ್ಲ ಕಟ್ಟಿ ಅವ್ರು ತಂದು ಕೊಡಬೇಕು. ಸಾಧಾರಣ ಒಂದು ಮ್ಯಾಕ್ಸಿಮಮ್ ರೇಟ್ ಅಂತ ಹೇಳಿದ್ರೆ 1250 ಇರುವಾಗ 50 ರೂಪಾಯಿ ಮೇಂಟೈನ್ ಮಾಡ್ದವನಿಗೆ 1200 ರೂಪಾಯಿ ರೈತರಿಗೆ ಹೋಗುವ ಹಾಗೆ ವ್ಯವಸ್ಥೆ ಮಾಡುವ ಹಾಗೆ ಮಾಡ್ತು ನಾವು. ಅದನ್ನ ಆಕ್ಚುಲಿ ಅದು ಕಟ್ಟದ ಸಿಸ್ಟಮೇ ಹಾಗೆ, 50 ರೂಪಾಯಿ ಮೇಂಟೈನ್ ಮಾಡಿದವರಿಗೆ 1200 ರೂಪಾಯಿ ರೈತರಿಗೆ ಅಂತೇಳಿ. ಆಗ ಒಳ್ಳೆ ಅಮೌಂಟ್ ಸಹ ರೈತರಿಗೆ ಸಿಗ್ತಾ ಇತ್ತು. ಅದರಿಂದ ಸ್ವಲ್ಪ ಜನ ಇದ್ರು ರೈತರು, ಫಸ್ಟಿಗೆ 10 ಜನ ಹಾಗೆ ಇದ್ರು. ಇದರಿಂದ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗಿ ಈಗ ಸಾಧಾರಣ 40-50 ಜನವರೆಗೆ ರೈತರು ನಮ್ಮಲ್ಲಿ ಹೂ ಕೊಡ್ತಾ ಇದ್ರು. ಒಂದು ಎಳೆಯಿಂದ ಹಿಡಿದು ಎಷ್ಟು ಸಹ ಹೂ ತಗೊಳ್ತೇವೆ ನಾವು ಅವರಿಗೆ ಅಂದ್ರೆ, ಒಂದು ಎಳೆ ಬೇಡ ಅಂತ ಹೇಳಿ ನಾವು ರಿಜೆಕ್ಟ್ ಮಾಡುದಿಲ್ಲ. ಎಲ್ಲ ಹೂವನ್ನು ತಕೊಂಡು ಮಂಗಳವಾರ ದಿನ ವಾರದ ಪೇಮೆಂಟ್ ಅಂತ ಅವಾಗ ಕೊಡ್ತಾ ಇತ್ತು. ಮತ್ತೆ ರೈತರಿಗೆಲ್ಲ ತುಂಬಾ ಖುಷಿ ಆಯ್ತು. ಮತ್ತೆ ನಮ್ದು ನರ್ಸರಿ ಇರುವುದರಿಂದ ನಮ್ಗೆ ಸಹ ವ್ಯಾಪಾರ ಸಹ ಜಾಸ್ತಿ ಆಯ್ತು. ಮಲ್ಲಿಗೆ ಗಿಡಗಳದ್ದು ವ್ಯಾಪಾರ ಜಾಸ್ತಿ ಆಯ್ತು. ಮತ್ತೆ ಮಲ್ಲಿಗೆ ನಾವು ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿ ಗಿಡಗಳನ್ನೆಲ್ಲ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಲಿಕ್ಕೆ ಹೂವೆಲ್ಲ ಸಿಗ್ತದಲ್ಲ, ನಮ್ಗೆ ಒಳ್ಳೆ ಲಾಭ ಅಲ್ಲ ಅಂತ ಮಾಡ್ತು. ಮತ್ತೆ ಮದುವೆ ಫಂಕ್ಷನ್ಗಳಿಗೆಲ್ಲ ಅವನು ಹುಡುಗ ಹೂ ಕೊಡ್ಲಿಕ್ಕೆಲ್ಲ ಪ್ರಾರಂಭ ಮಾಡಿದ. ನಾವು ಸಹ ಹೂ ಎಲ್ಲ ಸಹ ಆರ್ಡರ್ ತಗೊಳ್ತೇವೆ. ಅದರಿಂದ ನಮ್ಗೆ ಮತ್ತಷ್ಟು ಸ್ವಲ್ಪ ಲಾಭ ಸಿಗ್ಲಿಕ್ಕೆ ಎಲ್ಲ ಸ್ಟಾರ್ಟ್ ಆಯ್ತು. ಹೀಗೆ ಮಾಡಿ ಎಲ್ಲರಿಗೆ ಸಹ ಈಗ ಒಂದು ಒಳ್ಳೆ ಒಂದು ಉದ್ಯೋಗಕ್ಕೆ ಅವಕಾಶ ಆಗಿದೆ. ಈಗ ಮಲ್ಲಿಗೆ ಕಟ್ಟಿದಲ್ಲಿ ಪ್ರಾರಂಭದಲ್ಲಿ 10 ಜನ ನಿಮ್ಮ ಮಹಿಳೆಯ ಸದಸ್ಯರಿದ್ರು, ಇವಾಗ ಎಷ್ಟು ಜನ ಇದ್ದಾರೆ? ಈಗ 30-40 ಜನ ಇದ್ದಾರೆ. ಕೆಲವೊಮ್ಮೆ ಹೂವು ಆಗ್ತದೆ, ಕೆಲವೊಮ್ಮೆ ಹೂವು ಆಗುದಿಲ್ಲ, ಹಾಗೆ ಒಂದೊಂದು ಸಲ ವೇರಿಯೇಷನ್ ಆಗ್ತಾ ಇರ್ತದೆ. 30 ಜನ ಹೋಗ್ತಾರೆ, ಕೆಲವೊಮ್ಮೆ 50 ಜನ ಆಗ್ತಾರೆ, ಹಾಗೆ ಮೇಲೆ ಕೆಳಗೆ ವೇರಿಯೇಷನ್ ಆಗ್ತಾ ಇರ್ತದೆ. ಕೆಲವೊಮ್ಮೆ ಮಳೆ ಬಂದು ಗಿಡ ಕೊಳ್ತು ಹೋಗಿ ಕೆಲವೊಮ್ಮೆ ಗಿಡ ಎಲ್ಲ ಹಾಳಾಗ್ತದೆ. ಆ ಟೈಮಲ್ಲಿ ನಾವು ಕೃಷಿಕ ನಮ್ಮ KVK ಇಂದ ಸೈಂಟಿಸ್ಟ್ಗಳದ್ದು ಮಾಹಿತಿ, ನಮ್ದು ಗ್ರೂಪ್ ಅಲ್ಲಿ ಎಷ್ಟೆಷ್ಟು ಜನ ಇರ್ತಾರೆ, ಅವ್ರದ್ದು ಗಿಡ ಎಷ್ಟೆಷ್ಟು ಹೋಗಿದೆ ಅಂತ ನೋಡಿ ಅವರ ರೈತರ ನಂಬರ್ ನ ನಾವು KVK ಕೊಟ್ಟು ಬಿಡ್ತೇವೆ. ಆವಾಗ KVK ಅವರು ಬಂದು ಆ ರೈತರಿಗೆ ಏನೇನು ಪ್ರಾಬ್ಲಮ್ ಆಗಿ ಅದಕ್ಕೆ ಸೊಲ್ಯೂಷನ್ ಏನು ಅಂತ ಹೇಳಿ ಕಂಡು ಹಿಡಿದು ಅವರಿಗೆ ರೈತರಿಗೆ ಹೇಳ್ತಾರೆ. ಹೇಳಿ ಹೊಸ ಗಿಡ ಹಾಕಿ ಅಥವಾ ಇದ್ದ ಹಳೆ ಗಿಡಕ್ಕೆ ಹೇಗೆ ಫಂಗಸ್ ಕಂಟ್ರೋಲ್ ಮಾಡ್ಲಿಕ್ಕೆ ಹೇಗೆ ಹೇಗೆ ಔಷಧಿಗಳನ್ನು ಕೊಡಬೇಕು ಅದನ್ನೆಲ್ಲ ಹೇಳ್ತಾರೆ ಅವರು. ಅದರಿಂದ ಅದನ್ನೆಲ್ಲ ಮಾಡಿಕೊಂಡು ರೈತರಿಗೆ ಅದು ಒಳ್ಳೆ ಇದರಲ್ಲಿದ್ದಾರೆ. ಈಗ ಕಟ್ಟೆಗೆ ಹೂ ಕೊಡ್ಲಿಕ್ಕೆ ಎಲ್ಲರಿಗೆ ಖುಷಿ, ಯಾಕಂದ್ರೆ ಹೇಳಿದ್ರೆ ಚೆಂದ ಮೇಂಟೈನ್ ಆಗ್ತಾ ಉಂಟು. ಹೂ ಸಹ ದುಡ್ಡು ಸಹ ಸಿಗ್ತದೆ ನಮ್ಗೆ, ಮಾರುಕಟ್ಟೆ ಸಹ ಸಿಗ್ತದೆ. ಮತ್ತೆ ರೋಗ ಬಂದ್ರೆ ಅದನ್ನು ಹೇಗೆ ಕಂಟ್ರೋಲ್ ಮಾಡುದು ಅಂತ ನಮ್ಗೆ ಹೇಳಿದ್ರೆ ಸಾಕು, ನಾವು ಸೈಂಟಿಸ್ಟ್ ಗೆಲ್ಲ ಹೇಳಿ ಅದು ಒಂದು ಒಂದು ರೀತಿಯಲ್ಲಿ ಒಂದು ಸೈಕಲ್ ಕರೆಕ್ಟ್ ನಡೀತಾ ಉಂಟು ಈಗ. ಹಾಗೆ ಈಗ 40-30 ಜನ ರೈತರು ಅಥವಾ ರೈತ ಮಹಿಳೆಯರು ಬೆಳೆದಿರುವಂತಹ ಮಲ್ಲಿಗೆ ಮೊಗ್ಗನ್ನ ನೀವು ಸಂಗ್ರಹಿಸ್ತೀರಿ? ಮೊಗ್ಗನ್ನ ಸಂಗ್ರಹಿಸುದಲ್ಲ ಸರ್, ಮೊಗ್ಗು ಕಟ್ಟಿ ಕೊಡ್ಬೇಕು ಅವರು. ಯಾಕಂದ್ರೆ ಲೇಬರ್ ಪ್ರಾಬ್ಲಮ್ ಇರುವುದರಿಂದ ನಮ್ಗೆ ಕಟ್ಟಲಿಕ್ಕೆ ಆಗುದಿಲ್ಲ, ಅವ್ರು ಕಟ್ಟಿ ಕೊಡ್ಬೇಕು. ಕಟ್ಟಿ ಕೊಟ್ರೆ ಅವರಿಗೆ ಪರ್ಫೆಕ್ಟ್ ರೇಟ್. ಹಾಗೆ ಕಟ್ಟಿ ನಿಮ್ಮ ಒಂದು ಕಟ್ಟೆಗೆ ಎಷ್ಟು ಸಮಯದಲ್ಲಿ ತಲುಪಿಸಬೇಕು? ಎಷ್ಟು ಗಂಟೆ? 10 ಗಂಟೆ ಒಳಗೆ ತರಿಸ್ಬೇಕು. ಯಾಕಂದ್ರೆ 10 ಕಟ್ಟೆ ಇರುವುದಿಲ್ಲ. ಕಟ್ಟೆ ಇರುದು ಮಂದರ್ತಿ ಸುರ್ಗಿ ಕಟ್ಟೆ, ನಮ್ಮ ನರ್ಸರಿಯಲ್ಲೇ ಇರುದು. ನಮ್ಮ ನರ್ಸರಿ ಇರುದು ಸುರ್ಗಿ ಕಟ್ಟೆಯಲ್ಲಿ. ಸುರ್ಗಿ ಕಟ್ಟೆಯಲ್ಲಿ ಇದು ಮಂದರ್ತಿ ಪೇಟೆಯಲ್ಲಿ ಉಂಟದು? ಪೇಟೆ ಮಂದರ್ತಿ ದೇವಸ್ಥಾನದಿಂದ ಒಂದ್ ಸ್ವಲ್ಪ ಮುಂದುಗಡೆ ಬಂದ 1 ಕಿಲೋಮೀಟರ್ ಮುಂದೆ ಬಂದ್ರೆ ನಮ್ದು ಮಂದರ್ತಿ ನರ್ಸರಿಗೆ ಸಿಗುದು. ಸರಿ, ಈಗ ಕಟ್ಟೆಗೆ ಬಂದಂತಹ ಈ ಮಲ್ಲಿಗೆ ಏನು ಮಾಲೆಯನ್ನ ಮಾರಾಟ ಮಾಡುದು ಅಥವಾ ವ್ಯಾಪಾರ ಮಾಡುದು ಹೇಗೆ? ಬಂದ ಕಲೆಕ್ಟ್ ಆದ ಹೂಗಳನ್ನ ಸೀದಾ ಶಂಕರ್ಪುರಕ್ಕೆ ನಾವು ಕಳಿಸಿ ಕೊಡ್ತೇವೆ. ಅಲ್ಲಿ ದೊಡ್ಡ ಮಲ್ಲಿಗೆ ಮಂಡರಿ ಉಂಟು, ಅಲ್ಲಿಗೆ ಹೋಗ್ತದೆ. ಅಲ್ಲಿಂದ ಬಾಂಬೆ ಬೇರೆ ಬೇರೆ ಕಡೆಗೆಲ್ಲ ಹೊರ ದೇಶಗಳಿಗೆಲ್ಲ ಹೋಗ್ತದೆ. ಹಾಗೆ ಈಗ ಇದು ಮಂದರ್ತಿಯಿಂದ ಬಂದಿದ್ದು ಅಂತ ಗೊತ್ತಾಗ್ತದೆ? ಮಂದರ್ತಿಗೆ ಬರುವ ತನಕ ಮಾತ್ರ ಮಂದರ್ತಿ ಇದು. ಅದಾದ ಮೇಲೆ ಅದು ಹೋಗ್ತದೆ ಮುಂದೆ ಮುಂದೆ ಮುಂದೆ ಮುಂದೆ ಹೋಗಿ ಉಡುಪಿ ಮಲ್ಲಿಗೆ ಆಗ್ತದೆ. ಹಾಗೆ ಆಮೇಲೆ ಈಗ ಮಲ್ಲಿಗೆ ಕೃಷಿಯ ಒಂದು ಸೂಕ್ಷ್ಮಗಳ ಬಗ್ಗೆ ಹೇಳಿ. ಈಗ ಈ ಸರ್ತಿಯಂತೂ ಮಳೆ ಜಾಸ್ತಿ ಆಗಿದೆ, ಸಾಕಷ್ಟು ತೊಂದರೆ ಕೂಡ ರೈತರಿಗೆ ಆಗಿರ್ಬೇಕು, ಈ ಬಗ್ಗೆ ಹೇಳಿ. ಮಲ್ಲಿಗೆ ತುಂಬಾ ರೈತರಿಗೆಲ್ಲ ಸಂಕಷ್ಟ ಆಗಿದೆ. ಆದ್ರೆ ಫಂಗಿಸೈಡ್ ಎಲ್ಲ ಒಂದ್ ಸ್ವಲ್ಪ ಕರೆಕ್ಟ್ ಮಾಡಿ ಮೇನ್ ಕರೆಕ್ಟ್ ಮಾಡಿ ಹಾಕ್ತಾ ಇರಬೇಕು. ಮತ್ತೊಂದು, ಜಾಸ್ತಿ ಪೊದೆ ಆಗ್ಲಿಕ್ಕೆಲ್ಲ ಬಿಡಬಾರ್ದು ಮಲ್ಲಿಗೆ ಗಿಡಗಳನ್ನು. ಒಳಗೆ ಒಳಗೆ ಇರುವ ಮಧ್ಯೆ ಮಧ್ಯೆ ಬ್ರಾಂಚಸ್ ಗಳನ್ನೆಲ್ಲ ತೆಗೆದು, ಆತ ನಮ್ಮ ಕಟ್ಟೆಯಲ್ಲಿ ಇದ್ದವರಿಗೆ ಹೆಚ್ಚಿನವರಿಗೆ ಈ ತರ ಎಲ್ಲ ಗೊತ್ತುಂಟು. ಯಾಕಂದ್ರೆ ಬ್ರಹ್ಮಾವರಕ್ಕೆ ಕೃಷಿ ಕೇಂದ್ರದ ಸೈಂಟಿಸ್ಟ್ ಎಲ್ಲ ಬಂದು ಈ ರೀತಿ ಮಾಡ್ಬೇಕಂತ ಹೇಳಿದ್ರೆ ಗೈಡ್ಲೈನ್ಸ್ ಎಲ್ಲ ಕೊಟ್ಟಿರ್ತಾರೆ. ಅವರೆಲ್ಲ ಹೆಚ್ಚು ಗಿಡಗಳನ್ನ ನಾಶ ಆಗ್ಲಿಲ್ಲ ಅವ್ರದ್ದು ಹೆಚ್ಚಾಗಿ. ಕೆಲವರು ಅದನ್ನ ಪಾಲಿಸದೆ ಇದ್ದರದ್ದು ಹೋಗಿದೆ, ಹೆಚ್ಚು ಹೋಗಿದೆ ಗಿಡ. ಇದಕ್ಕೆ ಗೊಬ್ಬರ ಎಲ್ಲ ಕೊಡೋದು ಹೇಗೆ? ಗೊಬ್ಬರ ಎಲ್ಲ ನಾವು ಸಾವಯವ ಗೊಬ್ಬರ ಸಹ ಕೊಡ್ತೇವೆ, ಸ್ವಲ್ಪ ಪೊಟ್ಯಾಶ್ ಮತ್ತೆ ಈ ಕೋಳಿ ಗೊಬ್ಬರನೆಲ್ಲ ಒಂದ್ ಸ್ವಲ್ಪ ನೀರ್ ರೀತಿ ಮಾಡಿ ಎಲ್ಲ ಕೊಟ್ರೆ ಒಳ್ಳೆ ಆಗ್ತದೆ. ಆತರ ಎಲ್ಲ ಕೊಡ್ತೇವೆ ನಾವು, ಒಂದು ತಿಂಗಳಿಗೆ ಒಂದ್ಸಲ, ಒಂದೂವರೆ ತಿಂಗಳಿಗೆ ಒಂದ್ಸಲ ಹೀಗೆಲ್ಲ ಕೊಡ್ತೇವೆ. ನೆಲಗಡಲೆ ಹಿಂಡಿ ಏನಾದ್ರು ಬೇಕಾಗ್ತದ? ನೆಲಗಡಲೆ ಹಿಂಡಿ ಹಾಕಿದ್ರೆ ಗೆಲ್ಲು ಕೊಳೆ ರೋಗ ಬರ್ತದೆ ಅಂದ್ರೆ ಹೇಳಿ ನಾವು ಈಗ ಹೆಚ್ಚು ಹಾಕುದಿಲ್ಲ. ಹರಳಿಂಡಿಯನ್ನ ನಾವು ಕೊಳಸಿ ಹಾಕ್ತಾ ಇದ್ದೇವೆ ಜಾಸ್ತಿ. ಆಮೇಲೆ ನೀರು ಎಷ್ಟು ಕೊಡಬೇಕು ಅಂತ? ನೀರು ತುಂಬಾ ಕೊಡಬಾರ್ದು, ದಿನಾಸ ಕೊಡಬಾರ್ದು. ಮಲ್ಲಿಗೆ ಗಿಡಕ್ಕೆ ಸ್ವಲ್ಪ ಡ್ರೈ ಆಗ್ಬೇಕು, ಹೀಟ್ ಆದಾಗ ಮಾತ್ರ ಹೂ ಬರುದಲ್ವಾ. ಅದಕ್ಕೆ ವಾರದಲ್ಲಿ ಒಂದು ಮೂರ್ ಸಲ ಕೊಟ್ರೆ ಸಾಕು ಮಲ್ಲಿಗೆ ನೀರು. ಬುಡಕ್ಕೆ ಏನಾದ್ರೂ ಮಲ್ಚಿಂಗ್ ಅಂತ ಇರ್ತವೆ, ಏನಾದ್ರೂ ಮುಚ್ಚಿಗೆ ಬೇಕಾಗ್ತದ? ಮಲ್ಚಿಂಗ್ ಮಾಡಿದ್ರೆ ಒಳ್ಳೇದು ಕಳೆ ಕಂಟ್ರೋಲ್ ಮಾಡ್ಲಿಕ್ಕೆ. ಕೆಲವರು ಮಾಡುದಿಲ್ಲ, ಕೆಲವರು ಮಾಡ್ತದೆ. ಬಿಡಿ ನೀರಿನ ವ್ಯವಸ್ಥೆ ಆದ್ರೆ ಹೆಚ್ಚಾಗಿ ಮಾಡುದು ಬೇಡ, ಸ್ಪ್ರಿಂಕ್ಲರ್ ಆದ್ರೆ ಮಲ್ಚಿಂಗ್ ಮಾಡಿದ್ರೆ ಒಳ್ಳೇದು. ಆಮೇಲೆ ಮೊಗ್ಗು ಕೊರೆಯುವಂತ ಒಂದು ಹುಳ ಆಗ್ಬಹುದು ಅಥವಾ ಕತ್ತರಿಸುವಂತಹ ಒಂದು ಹುಳ ಆಗ್ಬಹುದು, ಇವುಗಳ ನಿರ್ವಹಣೆ ಎಲ್ಲ ಹೇಗೆ? ಇವುಗಳಿಗೆ ಸಾವಯವದಲ್ಲಾದ್ರೆ ಬೇವಿನ ಎಣ್ಣೆನು ವಾರಕ್ಕೊಂದು ಸಲ ಸ್ಪ್ರೇ ಮಾಡ್ತಾ ಇರಬೇಕಾಗ್ತದೆ. ಅಥವಾ ನಾವು ಎಲ್ಲ ಸೊಪ್ಪುಗಳನ್ನು ಕೊಯಿಸಿ ಕಷಾಯ ಮಾಡಿ ಒಂದು ವಾರ ತನಕ ಇಟ್ಟು ಅದಕ್ಕೆ ಇಂತಿಷ್ಟು ಪ್ರಮಾಣದ ನೀರು, ಒಂದಕ್ಕೆ ಮೂರು, ಒಂದಕ್ಕೆ ಐದು, ಹೀಗೆ ನೀರೆಲ್ಲ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ತಾ ಕಂಟಿನ್ಯೂಷನ್ ಸ್ಪ್ರೇ ಮಾಡ್ತಾ ಇದ್ರೆ ಅದು ಹುಳಗಳು ಬರುವುದಿಲ್ಲ. ಮತ್ತೆ ಅದು ಕಂಟ್ರೋಲ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಇಂಗ್ಲಿಷ್ ಮೆಡಿಸಿನ್ ಎಲ್ಲ ಹೊಡಿಬೇಕಾಗ್ತದೆ. ಹಾಗೆ ಇಂಗ್ಲಿಷ್ ಮೆಡಿಸಿನ್ ಅಂದ್ರೆ ರಾಸಾಯನಿಕ ಗೊಬ್ಬರಗಳು, ಹಾಗೆ ಸ್ಪ್ರೇಗಳು, ಸ್ಪ್ರೇಗಳು. ಆಮೇಲೆ ಈಗ ಮಲ್ಲಿಗೆ ನರ್ಸರಿಯ ಬಗ್ಗೆ ಹೇಳಿ, ಇದರ ಒಂದು ಪ್ರಾಮುಖ್ಯತೆ ಏನು ಮತ್ತೆ ಆ ಸರಿಯಾದಂತಹ ಒಂದು ವಿಧಾನ ಮಲ್ಲಿಗೆ ಗಿಡವನ್ನು ಅಭಿವೃದ್ಧಿಪಡಿಸುವಂತಹದ್ದು ಈ ಬಗ್ಗೆ? ಮೊದಲೆಲ್ಲ ನಾವೀಗ ಸಾಧಾರಣ ಕಟಿಂಗ್ಸ್ ಎಲ್ಲ ಹಾಕಿ ಬೇರ್ ಬರ್ತಾ ಇತ್ತು, ಆದ್ರೆ ಲಾಸಸ್ ಜಾಸ್ತಿ ಆಗ್ತಾ ಇತ್ತು. ಈಗ ನೀರ್ ಕುಡಿ ಅಂತ ಹೇಳಿ ಬರ್ತದೆ ಮಲ್ಲಿಗೆಯಲ್ಲಿ, ಅದನ್ನ ಹಾಕಿದ್ರೆ ಒಳ್ಳೆ ಪಟ್ಟ ಬೇರ್ ಬಂದು ಗಿಡ ಎಲ್ಲ ಜಾಸ್ತಿ, ನಮ್ಗೆ ನಂಬರ್ಸ್ ಜಾಸ್ತಿ. ಹೌದು, ಸ್ಟ್ರೇಟ್ ಹೋಗುವಂತದ್ದು. ಆ ಕೊಡಿಗಳನ್ನೆಲ್ಲ ಹಾಕ್ಬೇಕು. ಒಂದು ಪ್ಯಾಕೆಟಿಗೆ ಮೂರ್ ನಾಲ್ಕು ಕಡ್ಡಿಗಳನ್ನೆಲ್ಲ ಹಾಕಿದ್ರೆ ಒಳ್ಳೆ ಬರ್ತದೆ. ಅದು ಎಲ್ಲ ಕಡ್ಡಿಗಳು ಜೀವ ಇರುದಿಲ್ಲ, ಒಂದು ಎರಡು ಬರ್ತದೆ ಅದರಲ್ಲಿ. ಅದು ನಮ್ಗೆ ಸಕ್ಸಸ್ ಸ್ವಲ್ಪ 80 ಅಥವಾ 60. ಈ ವಾತಾವರಣದ ಈ ಉಷ್ಣತೆ ಮೇಲೆ ಡಿಪೆಂಡ್. ಇಲ್ಲ, ಒಂದೊಂದು ಸಲ ಬರುವುದೇ ಇಲ್ಲ. ಈ ಚಳಿಗಾಲಕ್ಕೆ ಹಾಕಿದ್ರೆ ಬರುವುದೇ ಇಲ್ಲ. ಸ್ವಲ್ಪ ಸೆಕೆ ಸೆಕೆ ಆ ಟೈಪ್ ಇದ್ದಾಗ ಒಳ್ಳೆ ಬರ್ತದೆ. ಪಾಲಿ ಹೌಸ್, ಗ್ರೀನ್ ಹೌಸ್ ಎಲ್ಲ ಮಾಡ್ಬೇಕು. ಈಗ ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಹಾಕುವಂತದ್ದು ಅಥವಾ ಮರಳಿನ ಬೆಡ್ ಏನಾದ್ರು ಮಾಡಿ ಹಾಕುವಂತ? ಎರಡು ಸಹ ಮಾಡಬಹುದು. ಮರಳಿನ ಬೆಡ್ಲು ಸಹ ಹಾಕೋದು, ಪ್ಲಾಸ್ಟಿಕ್ ಕೊಟ್ಟೆಲ್ಲು ಸಹ ಹಾಕ್ಬಹುದು. ಹಾರ್ಮೋನ್ಸ್ ಗಳೆಲ್ಲ ಸಿಗ್ತದೆ ಬೇರ್ ಬರ್ದು, ರೂಟ್ ಹಾರ್ಮೋನ್ಸ್ ಎಲ್ಲ ಅದನ್ನ ಹಾಕಿ ಮಾಡ್ತೇವೆ ಹಾಗೆ. ಬೇಡಿಕೆ ಹೇಗಿದೆ ಇದರ? ನಿಮ್ಮ ನರ್ಸರಿಗೆ ಬಂದು ತಗೊಂಡು ಹೋಗುವಂತದ್ದು ಅಥವಾ ನೀವು ಹೇಗಿದೆ? ಬೇಡಿಕೆ ಒಳ್ಳೆ ಉಂಟು. ಈಗ ಮಲ್ಲಿಗೆ ಕಟ್ಟೆ ಮಾಡಿ ಆದ್ಮೇಲೆ ಜಾಸ್ತಿ ಜನ ಮಲ್ಲಿಗೆ ಗಿಡ ಹಾಕೋದ್ರಿಂದ ಬೇಡಿಕೆ ಒಳ್ಳೆ ರೀತಿಯಲ್ಲಿ ಉಂಟು. ಆಮೇಲೆ ಮಲ್ಲಿಗೆ ಗಿಡದ ಒಂದು ನಿರ್ವಹಣೆ ಬಗ್ಗೆ ಹೇಳಿ, ಈಗ ನೀವು ಪ್ರೂನಿಂಗ್ ಮಾಡಬೇಕು, ಹೆಚ್ಚು ಗಾಳಿ ಅವಕಾಶ ಮಾಡಿ ಕೊಡಬೇಕು ಅಂತ ಹೇಳಿದ್ರಿ. ಈ ಗಿಡದ ಒಂದು ನಿರ್ವಹಣೆ ಅಂದ್ರೆ ಏನೇನು ಮಾಡಬೇಕಾಗ್ತದೆ? ಗಿಡದ ನಿರ್ವಹಣೆ ಅಂತೇಳಿ ಹೇಳಿದ್ರೆ ಮೇನ್ ಆಗಿ ಫಸ್ಟ್ ಡಿಸ್ಟೆನ್ಸ್ ಮೇಂಟೈನ್, 8 ಫೀಟ್ ಆದ್ರೂ ಮಲ್ಲಿಗೆ ಗಿಡಗಳನ್ನು ಹಾಕ್ಬೇಕು. ಅಗಲ ಗಾಳಿ ಬೆಳಕೆಲ್ಲ ಸರಿ ಬೀಳುವಾಗ ಇರಬೇಕು. ಮತ್ತ ಗಿಡಗಳ ಎಲೆಗಳು ಫುಲ್ ಬುಷ್ ಆಗಿರೋದ್ರಿಂದ ಆ ಬಿಳಿ ನೊಣಗಳು ಬಂದು ಕೂತ್ಕೊಳ್ಳುವಂತ ಸಾಧ್ಯತೆ ಜಾಸ್ತಿ ಆಗಿರ್ತದೆ. ಅದಕ್ಕೆ ಮಧ್ಯೆ ಮಧ್ಯೆ ಕಗ್ಗೆಲ್ಲುಗಳನ್ನೆಲ್ಲ ತೆಗಿಬೇಕು. ತೆಗೆದು ಗಾಳಿ ಬಿಸಿಲು ಒಳ್ಳೆ ಬಂದ್ರೆ ಹುಳಗಳೆಲ್ಲ ಕಾಣು. ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಅಡಿಕೆ ಸಿಪ್ಪೆದು ಹೊಗೆ ಹಾಕುದ್ರಿಂದ ಸ್ವಲ್ಪ ಕಂಟ್ರೋಲ್ ಆಗ್ತದೆ. ಅದು ಮಣ್ಣಿನ ಪಾಟಿಗೆ ಅಡಿಕೆ ಸಿಪ್ಪೆ ಹಾಕುದು, ಅಡಿಕೆ ಸಿಪ್ಪೆಗೆ ಬೆಂಕಿ ಕೊಡುದು, ಒಳ್ಳೆ ಹೊಗೆ ಬರ್ತದೆ. ಸ್ವಲ್ಪ ದೂರದಲ್ಲಿ ಇಡ್ಬೇಕು. ಗಾಳಿ ಆಡುವಾಗ ಮಲ್ಲಿ ಗಿಡಕ್ಕೆ ಬಂದು ಕವರ್ ಆಗ್ಬೇಕು. ಆಗ ಇದೆಲ್ಲ ಯಾವ್ದು ಹೊಗೆ ಪ್ರತಿದಿನ ಹಾಕಿದ್ರೆ ಒಳ್ಳೇದು. ಒಂದೊಂದು ಸಲ ಒಂದೊಂದು ಕಡೆ ಇಟ್ಟು ಗಾಳಿ ಬೀಸುದು ಒಳ್ಳೇದು, ಸ್ವಲ್ಪ ಕಂಟ್ರೋಲ್ ಆಗ್ತದೆ. ಅದ ನನ್ನ ಮಾಮಿ ಹೇಳಿಕೊಟ್ಟ ಟಿಪ್ಸ್ ನನಗೆ. ಮನುಷ್ಯರಿಗೂ ಸೊಳ್ಳೆ ಕಡಿಯುವುದಕ್ಕೂ ಆಗ್ತದೆ ಅದು, ಬಹಳ ಒಳ್ಳೆ ಆಗ್ತದೆ. ನಾವು ದನ ಕೊಡುವಾಗ ಸಹ ಹೊಗೆ ಹಾಕೊಳ್ತೇವೆ, ಹಾಗೆ ಸೊಳ್ಳೆ ಬಂದು ಸಹ ಹೊಗೆ ಹಾಕೊಳ್ತೇವೆ. ಅಡಿಕೆ ಸಿಪ್ಪೆದ ಹೊಗೆ ಸ್ವಲ್ಪ ದೂರದಲ್ಲಿ ಇಡ್ಬೇಕು, ಬಹಳ ಘಾಟು ಒಳ್ಳೆ ಆಗ್ತದೆ. ಆಮೇಲೆ ಸುಜಾತ ಶೆಟ್ಟಿ ಅವರೇ, ನೀವು ಕೃಷಿ ವಿಜ್ಞಾನ ಕೇಂದ್ರ ಬ್ರಹ್ಮಾವರದಲ್ಲಿ ಬೇರೆ ಬೇರೆ ತರಬೇತಿಯನ್ನು ಕೂಡ ಪಡ್ಕೊಂಡಿದ್ರಿ ಅಂತ ಹೇಳಿದ್ರಿ, ಇದ್ರ ಬಗ್ಗೆ ಹೇಳಿ. ಮತ್ತೆ ಈ ತರಬೇತಿಯ ಒಂದು ವಿಶೇಷತೆಗಳು ಏನೇನು ಮತ್ತು ಯಾವ ರೀತಿ ಉಪಯೋಗ ಆಗ್ತದೆ ಅಂತ? ತರಬೇತಿ ಅಂತೇಳಿ ಹೇಳಿದ್ರೆ ನಾವು ಟ್ರೈನ್ಡ್ ಆಗಿ ಮಾಡುವುದೇ ಬೇರೆ, ನಮ್ಗೆ ಆ ಟ್ರೈನಿಂಗ್ ಇಲ್ಲದೆ ಮಾಡುವುದು ಬೇರೆ. ಟ್ರೈನ್ಡ್ ಆಗಿ, ಹೌದು, ಟ್ರೈನ್ಡ್ ಆಗಿ ಮಾಡಿದ್ರೆ ನಮ್ಗೆ ತಪ್ಪುಗಳು ಕಡಿಮೆ, ಟ್ರೈನಿಂಗ್ ಆಗದೆ ಮಾಡಿದ್ರೆ ನಮ್ಮ ತಪ್ಪುಗಳು ಜಾಸ್ತಿ. ಆ ತರ ನಾವು ಕಸಿ ಕಟ್ಟೋದು ಸಹ ಹಾಗೆ, ಇಂತಿಷ್ಟು ಇಂಚು ಬಿಟ್ಟು ಗೆಲ್ಲುಗಳು ಇಂತಿಷ್ಟು ಬಿಟ್ಟು ಕಟ್ಟಬೇಕು. ಮತ್ತೆ ಮಲ್ಲಿಗೆ ಬೆಡ್ ಹೇಗೆ ಮಾಡಬೇಕು, ಎಷ್ಟು ಟೈಮ್ ಇದಾವೆ ಗೆಲ್ಲು, ಮರದ ಗೆಲ್ಲುಗಳನ್ನು ಕಸಿ ಕಟ್ಟುವಾಗ ಎಷ್ಟು ಟೈಮ್ ಆದ, ಮರದ ಮರಕ್ಕೆ ಎಷ್ಟು ವರ್ಷ ಆಗಿರ್ಬೇಕು, ಅದನ್ನು ಪೂರ ಕರೆಕ್ಟ್ ಆಗಿ ಹೇಳಿಕೊಡ್ತಾರೆ. ಇಲ್ಲ ಆದ್ರೆ ನಾವು ಅದು ಒಟ್ರಾಶಿ ಮಾಡ್ತೇವೆ. ಈಗ ಸಾಧಾರಣ ಅಡಿಕೆ ಬೀಜಗಳನ್ನ ಸೆಲೆಕ್ಟ್ ಮಾಡುವುದು, ಸಾಧಾರಣ 20 ವರ್ಷ ಆದ ಅಡಿಕೆ ಮರದ ಸೀಡ್ಗಳನ್ನೇ ನಾವು ಸೆಲೆಕ್ಟ್ ಮಾಡ್ಬೇಕಂತೇಳಿ ಹೇಳ್ತಾರೆ. ಮತ್ತೆ ಕ್ರಾಸ್ ಪಾಲಿನೇಷನ್ ಆಗುವುದು, ಅದ್ರ ಬಗ್ಗೆ ಪೂರ ಇನ್ಫಾರ್ಮೇಶನ್ ಕೊಡ್ತಾರೆ. ಮತ್ತೆ ಕಸಿ ಕಟ್ಟೋದ್ರ ಬಗ್ಗೆ ಟ್ರೈನಿಂಗ್ ತಗೊಂಡಿದ್ವಿ ನಾವು ಕೃಷಿ ಕೇಂದ್ರದಲ್ಲಿ. ಮತ್ತೆ ಈಗ ಮೆಡಿಸಿನ್ ಗೆ ಬೇಕಾದಂತದ್ದು, ಗಿಡಗಳಿಗೆ ಏನು ಸ್ಪ್ರೇ ಹೊಡಿಬೇಕು, ಮತ್ತೆ ಅಂಗಡಿ ಮಾಡುವುದಾದ್ರೆ ನಮ್ಗೆ ಲೈಸೆನ್ಸ್ ಬೇಕು, ಅದಕ್ಕೆ ಎಲ್ಲ ದೇಸಿ ಕೋರ್ಸ್ಗಳನ್ನು ಈಗ ನಾವು ಮಾಡ್ತಾ ಇದ್ದೇವೆ. ಅಲ್ಲಿ ತುಂಬಾ ಟ್ರೈನಿಂಗ್ ಅನ್ನು ಮಾಡಿದ್ದೇವೆ, ಅಣಬೆ ಟ್ರೈನಿಂಗ್ ಅನ್ನು ಮಾಡಿದ್ದೇವೆ, ಮತ್ತೆ ತೆಂಗಿನ ಮರ ಹತ್ತುವ ಟ್ರೈನಿಂಗ್ ಅನ್ನು ಮಾಡಿದ್ದೇವೆ. ತುಂಬಾ ಎಲ್ಲಾ ಕೋರ್ಸ್ಗಳನ್ನು ಕೆವಿಕೆ ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರದಲ್ಲೇ ಮಾಡಿದ್ದೇವೆ ನಾವು. ರೈತ ಮಹಿಳೆಯರ ಪ್ರತಿಕ್ರಿಯೆ ಹೇಗಿದೆ ಇಂತಹ ಒಂದು ತರಬೇತಿಗಳು, ಜನರು ಬರ್ತಾರಾ? ಬರ್ತಾರೆ. ಈಗ ನನ್ಗೆ ಕೆಲವು ಪ್ರಶಸ್ತಿಗಳೆಲ್ಲ ಸಿಕ್ಕಿದೆ ರೈತ ಮಹಿಳೆ ಅಂತ. ಇದನ್ನು ನೋಡಿ ಇನ್ಸ್ಪೈರ್ ಆಗಿ ಹೆಚ್ಚಿನ ಮಹಿಳೆಯರು ನಾವು ಸಹ ಮಾಡ್ಬೋದು, ಹೆಂಗಸರು ಯಾಕೆ ಮನೆ ಕೂತ್ಕೊಳ್ಬೇಕು, ಹೆಂಗಸರು ಮನೇಲಿ ಕೂತ್ಕೊಂಡೇ ಬೇರೆ ಬೇರೆ ಉದ್ಯೋಗಗಳನ್ನೆಲ್ಲ ಮಾಡ್ಬೋದು ಅಂತ ಇನ್ಸ್ಪೈರ್ ಆಗಿ ಎಲ್ಲ ಮಾಡ್ತಾ ಇದ್ದಾರೆ. ಬಂದು ಕೇಳಿ ಸಜೆಷನ್ ಪಡ್ಕೊಂಡು ಹೋಗುವವರು ಸಹ ಇದ್ದಾರೆ. ಪ್ರಶಸ್ತಿಯ ಬಗ್ಗೆ ನೀವು ಹೇಳಿದ್ರಿ, ಶಿವಮೊಗ್ಗ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯದ ಒಂದು ಪ್ರಶಸ್ತಿಯನ್ನು ಕೂಡ ನೀವು ಪಡ್ಕೊಂಡಿದ್ದೀರಿ. ಹೌದು, ಶಿವಮೊಗ್ಗ ಯೂನಿವರ್ಸಿಟಿ ನಮಗೆ ಪ್ರಶಸ್ತಿ ಸಿಕ್ಕಿದೆ ರೈತ ಮಹಿಳೆ ಅಂತ. ಅದಕ್ಕೆ ಮತ್ತೆ ಮಲ್ಲಿಗೆ ಕಟ್ಟೆ ನಾವು ಮಿಶ್ರ ಕೃಷಿ ಮಾಡ್ತಾ ಇದ್ದೇವೆ, ಮತ್ತೆ ಜನಗಳಿಗೆ ಮಾಡೆಲ್ ಆಗಿದ್ದೇವೆ ಅಂತಲೇ ಹೇಳಿ ನಮ್ಗೆ ನಮ್ಗೆ ಪ್ರಯೋಜನ ಆಯ್ತು, ಜನರಿಗೆ ಸಹ ಪ್ರಯೋಜನ ಆಯ್ತು, ಅದಕ್ಕೋಸ್ಕರ ಆಗಿ ನಮ್ಗೆ ಇದು ಪ್ರಶಸ್ತಿ ಸಿಕ್ಕಿದ್ದು. ಮತ್ತೆ ಉಡುಪಿ ಜಿಲ್ಲಾ ಕೃಷಿಕ ಸಂಘದಿಂದ ಸಹ ನಮ್ಗೆ ರೈತ ಮಹಿಳೆ ಅಂತ ಪ್ರಶಸ್ತಿ ಸಿಕ್ಕಿದೆ. ಮಲ್ಲಿಗೆ ಕಟ್ಟೆ ಮಾಡೋದ್ರಿಂದಾಗಿ ತುಂಬಾ ಜನರಿಗೆ ಹೆಲ್ಪ್ ಆಗಿತ್ತಲ್ಲ. ಅದಕ್ಕೆ ಮಹಿಳೆ ದಿನಾಚರಣೆ ದಿನ ರೈತ ಮಹಿಳೆ ಅಂತ ಕೆವಿಕೆ ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಿಕ್ಕಿದೆ. ಮತ್ತೆ ನಮ್ಮ ವಿಜಯ ಬ್ಯಾಂಕ್ ಪ್ರತಿಷ್ಠಾನದಿಂದ ಮಂದರ್ತಿಯಿಂದ ಸಹ ನಮಗೆ ಯುವ ಕೃಷಿಕರು ಅಂತ ಪ್ರಶಸ್ತಿ ಸಿಕ್ಕಿದೆ, ಗಂಡ ಹೆಂಡತಿಗೆ ಒಟ್ಟಾಗಿ ಸಿಕ್ಕಿದೆ. ಗಂಡ ಹೆಂಡತಿ ಇಬ್ರು ಜೊತೆಯಾಗಿ ಸಾಗಿದ್ರೆ ಮಾತ್ರ ಯಾವ್ದು ಒಂದು ಉದ್ಯಮ ಯಶಸ್ವಿ ಆಗ್ತದೆ. ಹೌದು, ನರ್ಸರಿನ ನಾನು ನೋಡ್ಕೊಂಡ್ರೆ ಹೊರಗಡೆ ಕೆಲಸ ಎಲ್ಲ ಅವ್ರು ಮಾಡ್ತಾರೆ, ಕೆಲಸದವರ ಹಿಂದೆ ನಾನಿದ್ರೆ ಅವ್ರು ಹೊರಗಡೆದು ಪೂರ ಅವ್ರು ಮಾಡ್ತಾರೆ, ಮತ್ತೆ ಆಫೀಸ್ ಅಲ್ಲೆಲ್ಲ ಅವರೇ ಇರ್ತಾರೆ. ಆಮೇಲೆ ಬೇರೆ ಬೇರೆ ಸಂಘಟನೆಯಲ್ಲಿ ಕೂಡ ನೀವು ಇದ್ದೀರಿ ಅಂತ, ಈ ಬಗ್ಗೆ ಸಂಘಟನೆ ಅಂತ ಹೇಳಿದ್ರೆ ಇದೆ, ನಾವು ಕೃಷಿಗಳೆಲ್ಲ ಮಾಡ್ಕೊಂಡು ಎಲ್ಲರಿಗೆ ಅದರದ್ದೇ ಬಗ್ಗೆ ಎಲ್ಲ ಮಾಡ್ತಾ ಇರೋದು ಅಷ್ಟೇ. ಈಗ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನೀವು ತೊಡಗಿಸಿಕೊಂಡ ಹಾಗೆ, ಅಂದ್ರೆ ಬೇರೆ ಬೇರೆ ತರಬೇತಿಯನ್ನು ಪಡ್ಕೊಂಡ ಹಾಗೆ, ಬಹುಶಃ ಉಡುಪಿ ಕೃಷಿಕ ಸಂಘದ ಚಟುವಟಿಕೆಯಲ್ಲಿ ಕೂಡ ನೀವು ತೊಡಗಿಸಿಕೊಂಡಿದ್ರಿ, ಅಲ್ಲಿಂದವೂ ಕೂಡ ನೀವು ಬೇರೆ ಬೇರೆ ತರಬೇತಿಯನ್ನ ಅಥವಾ ಮಾಹಿತಿಯನ್ನ ಪಡ್ಕೊಂಡಿದ್ರಿ. ವಾರವೂ ಕೂಡ ಒಂದಲ್ಲ ಒಂದು ತರಬೇತಿಯನ್ನು ನೀಡುವಂತಹ ಒಂದು ವ್ಯವಸ್ಥೆಯು ಕೂಡ ಅದರಲ್ಲಿ ಇದೆ. ಇದರ ಸದುಪಯೋಗ ಹೇಗಾಗ್ತಾ ಇದೆ? ಇದರ ಸದುಪಯೋಗ ಒಳ್ಳೆ ಆಗ್ತದೆ ಸರ್, ಯಾಕಂದ್ರೆ ಹೇಳಿದ್ರೆ ಎಷ್ಟೋ ಬಡ ಜನರು ಉದ್ಯೋಗ ಇಲ್ಲದೆ ಏನು ಉದ್ಯೋಗ ಮಾಡುದಂತ ಟೆನ್ಷನ್ ಅಲ್ಲಿ ಇರ್ತಾರೆ, ಆಗ ಮಲ್ಲಿಗೆ ಅಲ್ಲದೆ ಬೇರೆ ಬೇರೆ ಸಹ ಉದ್ಯೋಗ ಮಾಡೋದ್ರ ಬಗ್ಗೆ ಉಡುಪಿ ಕೃಷಿಕ ಸಂಘದವರು ತುಂಬಾ ಅನುಭವಗಳನ್ನೆಲ್ಲ ಕೊಡ್ತಾರೆ. ಕಡಿಮೆ ಖರ್ಚಿನಲ್ಲಿ ಯಾವ್ಯಾವ್ದು ಮಾಡಬಹುದು ಎಲ್ಲದೂ ಸಹ ಹೇಳ್ತಾರೆ, ಅದನ್ನ ಎಲ್ಲರೂ ಕರೆಕ್ಟ್ ಮಾಡಿ ಅರ್ತುಕೊಂಡ್ರೆ ಎಲ್ಲರೂ ಸಹ ದುಡಿಮೆ ಮಾಡಬಹುದು ಅಂತ ಹೇಳುದು ನನ್ನ ಅನಿಸಿಕೆ. ಸಾವಯವ ಕೃಷಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ, ಈಗ ಜಾಸ್ತಿ ಸಾವಯವ ಕೃಷಿಗೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದಾರೆ. ನಾವು ಸಾಗೆ ಸಾವಯವ ಕೃಷಿಗೆ ಜಾಸ್ತಿ ಒತ್ತನ್ನು ಕೊಡ್ತಾ ಇದ್ದೇವೆ. ಈ ಹುಳಗಳು ಕಂಟ್ರೋಲ್ ಆಗದ ಸ್ಟೇಜ್ ಅಲ್ಲಿ ಲಾಸ್ಟ್ ಗೆ ಮಾತ್ರ ನಾವು ರಾಸಾಯನಿಕ ಗೊಬ್ಬರ ಔಷಧಿಗಳನ್ನು ಮಾತ್ರ ಹೊಡಿತೇವೆ, ಬಿಟ್ರೆ ಯಾವಾಗ ಸಹ ಹೊಡುದಿಲ್ಲ. ನನ್ನ ಗಂಡ ಅದಕ್ಕೆ ಡೆಡ್ ಅಪೋಸಿಟ್ ರಾಸಾಯನಿಕ ಔಷಧಿಗಳನ್ನು ಹೊಡಲಿಕ್ಕೆ. ಹಾಗೆ ನಿಮಗೂ ಕೂಡ ಸಾವಯವ ಕೃಷಿಯೇ ಬೇಕು ಅಂತ ಅನಿಸಿದೆ? ಹೌದು ಹೌದು, ಸಾವಯವ ಕೃಷಿಯೇ ಒಳ್ಳೇದು, ಖುಷಿ ನಮ್ಗೆ. ಟಿವಿ ಮೊಬೈಲು ಇಂಥದ್ರಲ್ಲೇ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಸಾಕಷ್ಟು ಲಗ್ಗೆಯನ್ನು ಇಟ್ಟಿದೆ, ಸಾಕಷ್ಟು ಸಮಯವನ್ನು ಅದು ಹಾಳು ಮಾಡ್ತಾ ಇದೆ ಅಂತ ಒಂದು ಆಪಾದನೆ ಕೂಡ ಇದೆ, ನಿಜವೋ ಇದು? ಆಪಾದನೆ ಕೆಲವರು ಮಿಸ್ ಆಗಿ ಯೂಸ್ ಮಾಡ್ಕೊಂಡ್ರೆ ಅದು ಯೂಸ್ ಇಲ್ಲ ಅಂತಲೇ ಅರ್ಥ, ಕೆಲವುದು ತುಂಬಾ ಯೂಸ್ಫುಲ್. ಈಗ ನನ್ಗೆ ಕಸಿ ಕಟ್ಟುವುದ್ರಲ್ಲಿ ಹೇಗೆ ಕಸಿ ಕಟ್ಟುವುದು ಅಂತ ಹೊಸ ಹೊಸ ಟಿಪ್ಸ್ ಎಲ್ಲ ಅದರಲ್ಲೇ ಜಾಸ್ತಿ ಸಿಗ್ತದೆ. ಮತ್ತೆ ಲಾಕ್ಡೌನ್ ಟೈಮಲ್ಲಿ ಮತ್ತೆ ಹೂ ಎಲ್ಲ ಇರ್ಲಿಲ್ಲ, ನಾವೇನ್ ಮಾಡಿತ್ತು ಮದುವೆ ಹಾರಗಳನ್ನೆಲ್ಲ ಮದ್ಮಕ್ಳಿಗೆ ಮಾಡಿ ಕೊಡ್ಬೇಕಲ್ಲ, ಏನ್ ಮಾಡುದಂತ ಯೂಟ್ಯೂಬ್ ಅಲ್ಲಿ ನೋಡಿದಾಗ ಹೊಸ ಹೊಸ ಮೆಥಡ್ ಎಲ್ಲ ಬಂತದ್ರಲ್ಲಿ, ಅದನ್ನ ಯೂಸ್ ಮಾಡಿ ನಾನು ತುಂಬಾ ಮದುವೆ ಹಾರಗಳನ್ನೆಲ್ಲ ನಮ್ಮ ಕೆಲಸದ ಮಕ್ಕಳಿಗೆ ಹೇಳಿಕೊಟ್ಟೆ. ಎಷ್ಟು ಹಾರ ಸೇಲ್ ಆಯ್ತು ಅಂತ ಹೇಳಿದ್ರೆ ಒಂದೊಂದು ಸೆಟ್ಗೆ 800, 900, 1500 ನಾವು ಹೊಸ ಹೊಸ ರೀತಿ ಎಲ್ಲ ಮಾಡಿ ಮಾರಿದೆವು. ಅದರಿಂದ ನಮ್ಗೆ ಏನು ಲಾಸ್ ಅಂತೂ ಆಗ್ಲಿಲ್ಲ, ಅಂದ್ರೆ ಲಾಸ್ ಸಹ ಉಂಟು ಲಾಭ ಸಹ ಉಂಟು, ನಾವು ಹೇಗೆ ನಡೀತೇವೆ ಹಾಗೆ. ಕತ್ತಿಯನ್ನು ಒಳ್ಳೇದಕ್ಕೂ ಉಪಯೋಗಿಸಬಹುದು, ಕೆಟ್ಟದಕ್ಕೂ ಉಪಯೋಗಿಸಬಹುದು ಹಾಗೆ. ಬಹಳ ಸಂತೋಷ ಸುಜಾತ ಶೆಟ್ಟಿ ಅವರೇ, ಮಲ್ಲಿಗೆ ಕೃಷಿ ಮಾಡುವುದರ ಜೊತೆಗೆ ಮಲ್ಲಿಗೆ ನರ್ಸರಿಯನ್ನು ಕೂಡ ಮಾಡ್ತಾ ಇದ್ರಿ, ಜೊತೆಗೆ ಮಲ್ಲಿಗೆ ಬೆಳೆಗಾರರ ಒಂದು ಸಂಘಟನೆಯನ್ನು ಕೂಡ ಮಾಡಿಕೊಂಡು ಮಲ್ಲಿಗೆ ಕಟ್ಟೆಯನ್ನು ಕೂಡ ಮಾಡಿ ಒಳ್ಳೆಯ ಒಂದು ಒಂದು ಆದಾಯವನ್ನು ಪಡೆಯುವಂತಹ ಒಂದು ಪ್ರಯತ್ನವನ್ನು ಮಾಡಿದಿರಿ. ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು. ಇದುವರೆಗೆ ಮಲ್ಲಿಗೆ ಕೃಷಿ ಮತ್ತು ಮಾರುಕಟ್ಟೆ ಕುರಿತು ಶ್ರೀಮತಿ ಸುಜಾತ ಶೆಟ್ಟಿ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಈಗ ಕೃಷಿ ಮಾಹಿತಿ. ಕೃಷಿಕರು ಎದುರಿಸ್ತಾ ಇರುವಂತಹ ಹಲವಾರು ಸಮಸ್ಯೆಗಳಿಂದಾಗಿ ಕೃಷಿಯನ್ನು ಲಾಭದಾಯಕವಾಗಿ ಮಾಡುವುದಕ್ಕೆ ಎಷ್ಟೋ ಸಾರಿ ಸಾಧ್ಯ ಆಗುವುದಿಲ್ಲ. ರಬ್ಬರ್ ಬೆಳೆಯೂ ಕೂಡ ಇದಕ್ಕೆ ಹೊರತಾಗಿಲ್ಲ. ಸಾಮಾನ್ಯವಾಗಿ ರಬ್ಬರ್ ಬೆಳೆಯನ್ನು ದೀರ್ಘಾವಧಿ ಬೆಳೆ ಅಂತ ನಾವು ಯೋಚನೆ ಮಾಡೋದಿದ್ರೆ, ಇಲ್ಲಿ ಕೃಷಿಯನ್ನು ಲಾಭದಾಯಕವಾಗಿ ಮಾಡಬೇಕಿದ್ರೆ ಒಂದು ನಿರ್ದಿಷ್ಟವಾದಂತಹ ಯೋಜನೆಯನ್ನು ಮಾಡಿಕೊಳ್ಬೇಕಾಗ್ತದೆ. ಇತ್ತೀಚಿನ ವರ್ಷಗಳಲ್ಲಿ ರಬ್ಬರ್ ಕೃಷಿ ಮಾಡುವುದಕ್ಕೆ ಖರ್ಚು ಹೆಚ್ಚಾಗ್ತಾ ಇದೆ. ಇದೇ ಸಮಯದಲ್ಲಿ ರಬ್ಬರ್ ಧಾರಣೆಯೂ ಕೂಡ ಸಾಕಷ್ಟು ಏರುಪೇರಾಗ್ತಾ ಇದೆ. ಕಾರ್ಮಿಕರು ಕೃಷಿ ಕಾರ್ಯಕ್ಕೆ ಮುಂದೆ ಬರುವುದಕ್ಕೆ ಹಿಂಜರಿತಾ ಇದ್ದಾರೆ. ಈ ವಿಚಾರಗಳು ರಬ್ಬರ್ ಕೃಷಿ ವಲಯದ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇದೆ. ರಬ್ಬರ್ ನಾಟಿ ಮಾಡಿದ ಪ್ರಥಮ ವರ್ಷದಲ್ಲಿಯೇ ಒಟ್ಟು ವೆಚ್ಚದ ಶೇಕಡ 35% ಖರ್ಚು ಮಾಡಬೇಕಾಗ್ತದೆ. ಇದರಲ್ಲಿ ಶೇಕಡ 50% ಖರ್ಚನ್ನು ಭೂಮಿಯ ಸಿದ್ಧತೆಗೆ ಮಾಡಬೇಕಾಗ್ತದೆ. ಭೂಮಿಯ ವಿನ್ಯಾಸದ ಅನುಸಾರ ಯೋಜನೆಯನ್ನು ಮಾಡಿದರೆ ಪ್ರಮುಖ ವೆಚ್ಚವನ್ನು ಕಡಿಮೆ ಮಾಡಬಹುದು. ಇದರಿಂದಾಗಿ ಮುಂದೆ ಮಾಡಬೇಕಾಗಿರುವಂತಹ ಕೆಲಸಗಳನ್ನು ಸುಲಭಗೊಳಿಸಬಹುದು ಮತ್ತು ದೊಡ್ಡ ಪ್ರಮಾಣದಲ್ಲಿ ವೆಚ್ಚವನ್ನು ಕಡಿತಗೊಳಿಸಬಹುದು. ರಬ್ಬರ್ ಕೃಷಿ ಮಾಡುವ ಸಂದರ್ಭದಲ್ಲಿ ತಳಿಗಳ ಆಯ್ಕೆ ಬಹಳಷ್ಟು ಮುಖ್ಯವಾಗ್ತದೆ. ತಳಿಗಳ ಆಯ್ಕೆಯು ಕೃಷಿ ಮಾಡಬೇಕಾದಂತಹ ಪ್ರದೇಶವನ್ನು ಅವಲಂಬಿಸಿದೆ. ರಬ್ಬರ್ ಮಂಡಳಿಯು ಪ್ರದೇಶವಾರು ಹವಾಮಾನ ಮತ್ತು ರೋಗ ನಿರೋಧಕತೆಯ ಆಧಾರದ ಮೇಲೆ ವಿವಿಧ ತಳಿಗಳನ್ನು ಶಿಫಾರಸು ಮಾಡಿದೆ. ಸಾಮಾನ್ಯವಾಗಿ ಅಧಿಕ ಇಳುವರಿ ನೀಡುವ ತಳಿಗಳನ್ನು ಕೃಷಿ ಮಾಡುವಂತಹದ್ದು ಅಭ್ಯಾಸವಾಗಿದೆ. ಕೃಷಿಕರು ನಿರಂತರವಾಗಿ ಒಂದೇ ತಳಿಯನ್ನು ನಾಟಿ ಮಾಡುವುದರಿಂದ ಭವಿಷ್ಯದಲ್ಲಿ ರೋಗಬಾಧೆಗೆ ಕಾರಣ ಆಗಬಹುದು. ಹಾಗಾಗಿ ದೊಡ್ಡ ಎಸ್ಟೇಟ್ಗಳಲ್ಲಿ ರಬ್ಬರ್ ಮಂಡಳಿಯು ವಿವಿಧ ತಳಿಗಳೊಂದಿಗೆ ಕೃಷಿ ಮಾಡುವುದಕ್ಕೆ ಶಿಫಾರಸು ಮಾಡ್ತಾ ಇದೆ. ಕೇರಳ ಮತ್ತು ದಕ್ಷಿಣ ಕನ್ಯಾಕುಮಾರಿ ಭಾಗವು ಸಾಂಪ್ರದಾಯಿಕವಾಗಿ ರಬ್ಬರ್ ಕೃಷಿ ಪ್ರದೇಶಗಳಾಗಿವೆ. ಈಗ ರಬ್ಬರ್ ಕೃಷಿಯು ಕರ್ನಾಟಕದ ನೈಋತ್ಯ ಪ್ರದೇಶಕ್ಕೆ ವಿಸ್ತರಿಸ್ತಾ ಇದೆ. ಹವಾಮಾನದ ಅಂಶಗಳು ಮತ್ತು ರೋಗಗಳ ಬಾಧೆ ಸಾಧ್ಯತೆಯನ್ನು ಆಧರಿಸಿಕೊಂಡು ವಿವಿಧ ತಳಿಗಳನ್ನು ರಬ್ಬರ್ ಮಂಡಳಿಯು ಶಿಫಾರಸು ಮಾಡ್ತಾ ಇದೆ. ದಕ್ಷಿಣ ಕನ್ನಡ ಹಾಗೂ ಕೊಡಗು ಜಿಲ್ಲೆಗಳಿಗೆ RRII 430, RRII 414, RRII 203 ಮತ್ತು GT1 ಈ ತಳಿಗಳನ್ನು ಶಿಫಾರಸು ಮಾಡಲಾಗಿದೆ. RRII 430 ತಳಿಯು ಈಗ ಬೆಳವಣಿಗೆ ಮತ್ತು ಉತ್ಪಾದಕತೆಯ ಸಾಮರ್ಥ್ಯದಲ್ಲಿ ಮೊದಲ ವರ್ಗದಲ್ಲಿದೆ. ಇದು ಅಕಾಲಿಕ ಎಲೆ ಉದುರುವಿಕೆ ಮತ್ತು ಕೊರಿನೋಸ್ಪೊರ ಎಲೆ ರೋಗಗಳ ವಿರುದ್ಧ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಈ ತಳಿಯಲ್ಲಿ ಸಾಮಾನ್ಯ ಎಲೆ ಉದುರುವಿಕೆಯು ತಡವಾಗ್ತದೆ ಮತ್ತು ಎತ್ತರ ಪ್ರದೇಶಗಳಲ್ಲಿ ಎಲೆ ಚಿಗುರೊಡೆಯುವ ಸಮಯದಲ್ಲಿ ಎಲೆ ಬೂದಿ ರೋಗವು ಬಾಧಿಸಿ ಮರಗಳ ಮೇಲೆ ಪರಿಣಾಮ ಬೀರುತ್ತದೆ. ಆದ್ದರಿಂದ ಈ ತಳಿಯನ್ನು ಎತ್ತರದ ಪ್ರದೇಶಗಳಿಗೆ ನೆಡುವುದಕ್ಕೆ ಸೂಕ್ತವಾಗಿ ಬಳಕೆ ಮಾಡುವ ಹಾಗಿಲ್ಲ. ಭೂಮಿಯ ಸಿದ್ಧತೆ ಅಂತಂದರೆ ಸಾಮಾನ್ಯವಾಗಿ ಜೂನ್ ಜುಲೈ ತಿಂಗಳುಗಳು ರಬ್ಬರ್ ನಾಟಿ ಮಾಡುವುದಕ್ಕೆ ಉತ್ತಮವಾದಂತಹ ಕಾಲವಾಗಿದೆ. ರಬ್ಬರ್ ನಾಟಿ ಮಾಡುವ ಮೊದಲು ಭೂಮಿಯ ಸಿದ್ಧತೆಯನ್ನು ಪೂರ್ಣಗೊಳಿಸಬೇಕು. ನಾಟಿ ಮಾಡುವ ಮೊದಲು ಉದ್ದೇಶಿತ ಪ್ರದೇಶವನ್ನು ತೆರವುಗೊಳಿಸುವುದು, ಫುಟ್ಪಾತ್ಗಳನ್ನು ಮತ್ತು ರಸ್ತೆಗಳನ್ನು ಮಾಡುವುದು, ನೆಡಲು ಸರಿಯಾದಂತಹ ಅಂತರವನ್ನು ಗುರುತು ಮಾಡುವುದು ಮತ್ತು ಬೇಲಿಯನ್ನು ನಿರ್ಮಾಣ ಮಾಡುವುದು ಇವು ಮುಖ್ಯವಾದಂತಹ ಪೂರ್ವ ಸಿದ್ಧತಾ ಕಾರ್ಯಗಳಾಗಿವೆ. ಭೂಮಿಯನ್ನು ಶುಚಿಗೊಳಿಸುವಿಕೆಯಲ್ಲಿ ಮುಖ್ಯವಾಗಿ ನಾಟಿ ಮಾಡಲು ಉದ್ದೇಶಿತ ಪ್ರದೇಶವನ್ನು ತೆರವುಗೊಳಿಸುವುದನ್ನು ಮುಂಚಿತವಾಗಿ ಮಾಡಿಕೊಳ್ಳಬೇಕು. ಮೊದಲು ದೊಡ್ಡ ದೊಡ್ಡ ಮರಗಳನ್ನು ತೆಗೆದು ನಂತರ ಸಣ್ಣ ಸಣ್ಣ ಮರಗಳನ್ನು ತೆಗೆದು ಹಾಕಬೇಕು. ಮರಗಳ ಬೇರು ಮತ್ತು ಕಳೆಯನ್ನು ತೆರವುಗೊಳಿಸಿ ತೆರವುಗೊಳಿಸಿದ ಕಳೆಯನ್ನು ಭೂಮಿಯ ತೇವಾಂಶವನ್ನು ಕಳೆದುಕೊಳ್ಳದ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸಿ ಸುಟ್ಟು ಹಾಕಬೇಕು. ಭೂಮಿಯಲ್ಲಿ ಸೂಕ್ತವಾದ ಒಳಚರಂಡಿಗಳನ್ನು ನಿರ್ಮಿಸಬೇಕು. ಉದ್ದೇಶಿತ ಪ್ರದೇಶದಲ್ಲಿ ನೈಸರ್ಗಿಕ ಒಳಚರಂಡಿ ಚಾನೆಲ್ಗಳಿದ್ದರೆ ಅವುಗಳನ್ನು ತೆರವುಗೊಳಿಸಿ ನಂತರ ನಿರ್ವಹಣೆ ಮಾಡಬೇಕು. ಅಗತ್ಯ ತೋಟದ ಪರಿಕರಗಳನ್ನು ಸಾಗಿಸುವುದಕ್ಕೆ ಮತ್ತು ಟ್ಯಾಪಿಂಗ್ ಮಾಡುವ ಹಂತದಲ್ಲಿ ಲ್ಯಾಟೆಕ್ಸನ್ನು ತರುವುದಕ್ಕೆ ಫುಟ್ಪಾತ್ ಮತ್ತು ರಸ್ತೆಗಳ ಅಗತ್ಯ ಇರ್ತದೆ. ಸಂಸ್ಕರಣಾ ಕೇಂದ್ರ, ಸಂಗ್ರಹಣಾ ಕೊಠಡಿ ಹಾಗೂ ಹೊಗೆಮನೆ ನಿರ್ಮಾಣಕ್ಕೆ ಅಗತ್ಯವಿರುವಷ್ಟು ಜಾಗವನ್ನು ಮೀಸಲಿಡಬೇಕು. ಜಾನುವಾರು ಮತ್ತು ಕಾಡು ಪ್ರಾಣಿಗಳಿಂದ ಸಸ್ಯಗಳನ್ನು ಕಾಪಾಡಿಕೊಳ್ಳುವುದಕ್ಕೆ ಬೇಲಿಯನ್ನು ನಿರ್ಮಾಣ ಮಾಡಬೇಕು. ದೊಡ್ಡ ಎಸ್ಟೇಟ್ಗಳಲ್ಲಿ ರಬ್ಬರ್ನ ಉತ್ತಮ ಬೆಳವಣಿಗೆಗೆ ಮತ್ತು ಉತ್ಪಾದಕರಿಗೆ ಸೂಕ್ತವಾದಂತಹ ಅಂತರವನ್ನು ಕೂಡ ಪಾಲಿಸಬೇಕಾಗ್ತದೆ. ಸರಿಯಾದ ಅಂತರವನ್ನು ಕಾಯ್ದುಕೊಂಡರೆ ಸಸ್ಯಗಳು ಸರಿಯಾದ ಸೂರ್ಯನ ಬೆಳಕನ್ನು ಪಡೆಯುತ್ತವೆ ಮತ್ತು ಉತ್ತಮ ರೀತಿಯಲ್ಲಿ ಬೆಳವಣಿಗೆಯನ್ನು ಹೊಂದುತ್ತವೆ. ಬೇರುಗಳು ಮತ್ತು ರೆಂಬೆಗಳು ಸೊಂಪಾಗಿ ಬೆಳೆದು ಸರಿಯಾದ ಸಮಯಕ್ಕೆ ಟ್ಯಾಪಿಂಗ್ಗೆ ಅಣಿಯಾಗ್ತವೆ. ಇಂತಹ ತೋಟಗಳಿಂದ ಉತ್ತಮ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ನಿರೀಕ್ಷಿಸಬಹುದು. ಸಮತಟ್ಟಾದ ಮತ್ತು ಅಲ್ಪಮಟ್ಟದ ಇಳಿಜಾರು ಪ್ರದೇಶಗಳಲ್ಲಿ 4.9 meters by 4.9 meters ಅಥವಾ 4.6 meters and 4.6 meters ಅಂತರವನ್ನು ಅಳವಡಿಸಿಕೊಳ್ಳಬಹುದು. ಈ ಸಂದರ್ಭದಲ್ಲಿ 420 to 479 ಸಸಿಗಳನ್ನು ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ನಾಟಿ ಮಾಡಬಹುದು. ಆಯತಾಕಾರದ ಸಾಲುಗಳು ಪೂರ್ವ ಪಶ್ಚಿಮಕ್ಕೆ ಎದುರಾಗಿರಬೇಕು. ಇದು ಗರಿಷ್ಠ ಸೂರ್ಯನ ಬೆಳಕನ್ನು ಪಡೆಯುವುದಕ್ಕೆ ಮತ್ತು ಮಳೆಗಾಲದಲ್ಲಿ ಟ್ಯಾಪಿಂಗ್ ಪ್ಯಾನೆಲನ್ನು ಒಣಗಿಸುವುದಕ್ಕೆ ಸಹಕಾರಿಯಾಗ್ತದೆ. ಇಳಿಜಾರು ಪ್ರದೇಶಗಳಲ್ಲಿ ಸಮತಟ್ಟುಗಳನ್ನು ಅಥವಾ ಕಾಂಟೂರ್ ಲೈನ್ಸನ್ನು ಇಳಿಜಾರಿಗೆ ಅಡ್ಡಲಾಗಿ ಆಯತಾಕಾರದಲ್ಲಿ ನಿರ್ಮಿಸಿ ನೆಡುಗುಂಡಿಗಳನ್ನು ಮಾಡಬೇಕು. ಸಮತಟ್ಟುಗಳ ಸಂಖ್ಯೆಗಳನ್ನು ಕಡಿಮೆ ಮಾಡುವುದರಿಂದ ನೆಡುವಿಕೆ ವೆಚ್ಚವನ್ನು ಕಡಿತಗೊಳಿಸಬಹುದು. ಆಯತಾಕಾರದ ಆಕಾರವನ್ನು ಅಳವಡಿಸಿಕೊಂಡರೆ 6.7x3 meter ಅಥವಾ 6.1x3.4 meter ಅಂತರವನ್ನು ಅಳವಡಿಸಿಕೊಳ್ಳಬಹುದು. ಈ ಅಂತರದಲ್ಲಿ 445 ಮತ್ತು 489 ಗಿಡಗಳನ್ನು 1 hectare ಪ್ರದೇಶದಲ್ಲಿ ನಾಟಿ ಮಾಡಬಹುದು. ಭೂ ಪ್ರದೇಶ ಇಳಿಜಾರಿನ ಅನ್ವಯ ನೆಡು ಅಂತರವನ್ನು ಬದಲಾಯಿಸಿಕೊಳ್ಳಬಹುದು. ಸಸಿ ಗಿಡಗಳ ಸಂಖ್ಯೆ 1 hectare ವಿಸ್ತೀರ್ಣಕ್ಕೆ ಗರಿಷ್ಠ 500 ಗಿಡಗಳನ್ನು ನೆಡುವುದಕ್ಕೆ ಸಾಧ್ಯತೆ ಇದೆ. ಅಂದರೆ 1 acreಗೆ ಸುಮಾರು 200 ಗಿಡಗಳನ್ನು ನೆಡಬಹುದು. ಪ್ರತಿ ಹೆಕ್ಟೇರಿಗೆ 420-500 ಗಿಡಗಳನ್ನು ನೆಡುವಂತಹದ್ದು ಸೂಕ್ತ. ಆದಾಗ್ಯೂ ವ್ಯಾಪಕವಾಗಿ RRII 105 ತಳಿಯನ್ನು ಸುಮಾರು 1 hectareಗೆ 550 ಗಿಡಗಳವರೆಗೆ ಸುಲಭವಾಗಿ ಬೆಳೆಸಬಹುದು. ಸಾಲುಗಳನ್ನು ಪಾಲಿಸುವಂತಹದ್ದು ಕೂಡ ಅಷ್ಟೇ ಮುಖ್ಯವಾಗ್ತದೆ. ಸರಿಯಾದ ಅಂತರವನ್ನು ಕಾಪಾಡಿಕೊಂಡು ನಾಟಿ ಮಾಡುವುದಕ್ಕೆ ಸಾಲುಗಳು ಮುಖ್ಯವಾಗಿವೆ. ಭೂಮಿಯ ಪ್ರದೇಶಕ್ಕೆ ಅನುಗುಣವಾಗಿ ವಿವಿಧ ವಿಧಾನಗಳನ್ನು ಅಳವಡಿಸಿಕೊಳ್ಳಬಹುದು. ನಾಟಿಯನ್ನು ಆಯತಾಕಾರ, ಚೌಕ ಮತ್ತು ತ್ರಿಕೋನ ಆಕಾರಗಳಲ್ಲಿ ಮಾಡಬಹುದು. ಇವುಗಳಲ್ಲಿ ಚೌಕ ಮತ್ತು ತ್ರಿಕೋನ ಆಕಾರಗಳನ್ನು ಸಮತಟ್ಟು ಮತ್ತು ಸ್ವಲ್ಪ ಇಳಿಜಾರು ಪ್ರದೇಶಗಳಲ್ಲಿ ಅಳವಡಿಸಿಕೊಂಡರೆ ಸಸಿಗಳು ಏಕರೂಪವಾಗಿ ಬೆಳವಣಿಗೆಯನ್ನು ಹೊಂದುತ್ತವೆ. ಇಳಿಜಾರು ಮತ್ತು ಏರಿಳಿತವಿರುವ ಪ್ರದೇಶಗಳಲ್ಲಿ ಆಯತಾಕಾರದ ಸಾಲುಗಳನ್ನು ನಿರ್ಮಿಸಲು ಸಲಹೆ ಮಾಡಲಾಗ್ತದೆ. ಸಾಲುಗಳನ್ನು ಇಳಿಜಾರಿನ ಅಡ್ಡಲಾಗಿ ನಿರ್ಮಿಸಬೇಕು. ಇಳಿಜಾರು ಪ್ರದೇಶಗಳಲ್ಲಿ ಮಣ್ಣು ಮತ್ತು ಜಲವನ್ನು ಸಂರಕ್ಷಿಸುವುದಕ್ಕೆ ಸಮತಟ್ಟುಗಳನ್ನು ಅಥವಾ ಕಾಂಟೂರ್ ಬಂಡುಗಳನ್ನು ನಿರ್ಮಾಣ ಮಾಡಬೇಕು. ಸಮತಟ್ಟುಗಳನ್ನು 120-150 cm ಅಗಲ ಮತ್ತು ಇಳಿಜಾರಿನ ಒಳಭಾಗದ ಕಡೆಗೆ 20-30 cm ನಿರ್ಮಿಸಬೇಕು. ಇಳಿಜಾರು ಪ್ರದೇಶಗಳಲ್ಲಿ ಕೃಷಿ ವೆಚ್ಚವನ್ನು ಕಡಿತಗೊಳಿಸುವುದಕ್ಕೆ 120x120 cm ಅಳತೆಯ ಸಿಂಗಲ್ ಸಮತಟ್ಟು ಅಥವಾ ಏಕ ಸಮತಟ್ಟನ್ನು ನಿರ್ಮಿಸಿ ನಂತರ 2 ಅಡಿ ಅಗಲದ ಸಮತಟ್ಟುಗಳನ್ನು ನಿರ್ಮಿಸಿ ಎಲ್ಲ ಸಮತಟ್ಟುಗಳನ್ನು ಒಗ್ಗೂಡಿಸಬಹುದು. ಇದರ ನಡುವೆ ನೀರು ಹರಿದು ಹೋಗದ ಹಾಗೆ ಅಲ್ಲೇ ಇಂಗುವಂತೆ ಮಾಡುವುದಕ್ಕೆ ಬದುಗಳನ್ನು ನಿರ್ಮಿಸುವಂತಹದ್ದು ಒಳ್ಳೆಯದು. ಸಮತಟ್ಟುಗಳನ್ನು ನಿರ್ಮಿಸುವುದರಿಂದ ತೋಟವನ್ನು ನಿರ್ವಹಣೆ ಮಾಡುವುದಕ್ಕೆ, ಗೊಬ್ಬರ ನೀಡುವುದಕ್ಕೆ ಮತ್ತು ಟ್ಯಾಪರ್ಗಳು ಸುಗಮವಾಗಿ ಕೆಲಸ ಕಾರ್ಯಗಳನ್ನು ಮಾಡುವುದಕ್ಕೂ ಕೂಡ ಅನುಕೂಲವಾಗ್ತದೆ. ಹಾಗೆಯೇ ಇಂಗು ಗುಂಡಿಗಳನ್ನು ನಿರ್ಮಾಣ ಮಾಡುವಂತಹದ್ದು ಕೂಡ ಮುಖ್ಯ. ಭೂಮಿಯ ಇಳಿಜಾರನ್ನು ಅನುಸರಿಸಿಕೊಂಡು ಇವುಗಳ ಅಂತರವನ್ನು ನಿರ್ಧರಿಸಬೇಕು ಮತ್ತು ಸರಿಯಾಗಿ ನಿರ್ವಹಿಸಬೇಕು. ಹೆಚ್ಚು ಇಳಿಜಾರು ಇರುವ ಪ್ರದೇಶಗಳಲ್ಲಿ ಇಂಗು ಗುಂಡಿಗಳನ್ನು ನಿರ್ಮಿಸಿ ನೀರನ್ನು ಸಂರಕ್ಷಣೆ ಮಾಡಬಹುದು. ಸುಮಾರು 120 cm ಉದ್ದ, 45 cm ಅಗಲ ಮತ್ತು 60 cm ಆಳದ ಇಂಗು ಗುಂಡಿಯನ್ನು ನಿರ್ಮಿಸಬಹುದು. ಅಂದರೆ 4 ಅಡಿ ಉದ್ದ, 1.5 ಅಡಿ ಅಗಲ ಹಾಗೂ 2 ಅಡಿ ಆಳದ ಗುಂಡಿಗಳನ್ನು ತೋಡಬೇಕಾಗ್ತದೆ. ಈ ಇಂಗು ಗುಂಡಿಗಳನ್ನು 4 ಗಿಡಗಳ ನಡುವೆ ಪರ್ಯಾಯ ಸಾಲುಗಳನ್ನು ನಿರ್ಮಿಸಬಹುದು. ಹೊಂಡದಲ್ಲಿ ಅಥವಾ ಗುಂಡಿಯಲ್ಲಿ ಸಂಗ್ರಹವಾಗಿರುವಂತಹ ಹೂಳನ್ನು ತೆಗೆದು ಸರಿಯಾಗಿ ನಿರ್ವಹಣೆ ಕೂಡ ಮಾಡಬೇಕಾಗ್ತದೆ. ತಗ್ಗು ಪ್ರದೇಶಗಳಲ್ಲಿರುವ ರಬ್ಬರ್ ತೋಟಗಳಲ್ಲಿ ಸರಿಯಾದ ಒಳಚರಂಡಿ ಕಾಲುವೆಗಳನ್ನು ಮಾಡಬೇಕಾಗ್ತದೆ. ಈಗಾಗಲೇ ಆ ಪ್ರದೇಶದಲ್ಲಿ ನೈಸರ್ಗಿಕ ಕಾಲುವೆಗಳಿದ್ದರೆ ಅವುಗಳನ್ನು ಸ್ವಚ್ಛಗೊಳಿಸಬೇಕು. ಒಳಚರಂಡಿ ನಿರ್ವಹಣೆಯಲ್ಲಿ ಹೆಚ್ಚು ನೀರು ನಿಲ್ಲುವುದನ್ನು ಸಂಪೂರ್ಣವಾಗಿ ತಪ್ಪಿಸಬೇಕಾಗ್ತದೆ. ಸಸಿ ಗಿಡಗಳ ಬೇರಿನ ಸಮೂಹ ಅಭಿವೃದ್ಧಿ ಹೊಂದುವುದಕ್ಕೆ ಮತ್ತು ಉತ್ತಮವಾದಂತಹ ಬೆಳವಣಿಗೆಯನ್ನು ಹೊಂದುವುದಕ್ಕೆ ಹೊಂಡಗಳನ್ನು ನಿರ್ಮಿಸುವುದು ಅತಿ ಅವಶ್ಯ. ಭೂ ಪ್ರದೇಶದ ಆಕಾರದ, ಮಣ್ಣಿನ ಸ್ವಭಾವ ಮತ್ತು ನೆಡು ಸಸಿಗಳ ಆಧಾರದ ಅನುಗುಣವಾಗಿ ಹೊಂಡಗಳನ್ನು ನಿರ್ಮಿಸಬೇಕು. ಸಾಮಾನ್ಯವಾಗಿ 2.5 ಅಡಿ ಉದ್ದ, ಅಗಲ ಹಾಗೂ ಆಳ ಇರುವಂತಹ ಗುಂಡಿಗಳನ್ನು ಶಿಫಾರಸು ಮಾಡಲಾಗಿದೆ. ಮಣ್ಣಿನ ಆಳವು ಕಡಿಮೆ ಇದ್ದಲ್ಲಿ 2.5 ಅಡಿ ಸಾಕಾಗ್ತದೆ. ಮಣ್ಣಿನ ಆಳವು ಹೆಚ್ಚು ಇದ್ದಲ್ಲಿ ಕಡಿಮೆ ಪ್ರಮಾಣದ ಹೊಂಡಗಳನ್ನು ನಿರ್ಮಿಸಬೇಕು. ಇತ್ತೀಚಿನ ದಿವಸಗಳಲ್ಲಿ ತೊಟ್ಟೆ ಗಿಡಗಳನ್ನು ಮತ್ತು ಕಬ್ಬಿನ ಗಿಡಗಳನ್ನು ಕೂಡ ನೆಡುವುದಕ್ಕೆ ಉಪಯೋಗಿಸಲಾಗ್ತಾ ಇದೆ. ಹೊಂಡಗಳನ್ನು ನಿರ್ಮಿಸುವಾಗ ಮೇಲಿನ ಮಣ್ಣನ್ನು ಒಂದೆಡೆ, ಕೆಳಗಿನ ಮಣ್ಣನ್ನು ಮತ್ತೊಂದೆಡೆಗೆ ಇಡಬೇಕು. ಗಿಡಗಳನ್ನು ನಾಟಿ ಮಾಡುವ ಮೊದಲು ಹೊಂಡಗಳನ್ನು ತುಂಬಬೇಕಾಗ್ತದೆ. ತುಂಬುವಾಗ ಮಣ್ಣಿನಲ್ಲಿರುವಂತಹ ಕಲ್ಲುಗಳನ್ನು ಮತ್ತು ಹಳೆಯ ಬೇರುಗಳನ್ನು ತೆಗೆದು ಹಾಕಬೇಕು ಮತ್ತು ಮೇಲಿನ ಮಣ್ಣನ್ನು ಮೊದಲು ತುಂಬಿ ನಂತರ ಕೆಳಗಿನ ಮಣ್ಣನ್ನು ತುಂಬಬೇಕು. ಮಣ್ಣು ಭೂಮಿಯ ಮಟ್ಟದಿಂದ ಸುಮಾರು 5 cm ಎತ್ತರ ಇರಬೇಕು. ಇದರಿಂದ ಬುಡದಲ್ಲಿ ನೀರು ನಿಲ್ಲುವುದನ್ನು ತಪ್ಪಿಸಬಹುದು. ಹೊಂಡವನ್ನು ಗುರುತಿಸುವುದಕ್ಕೆ ಗುಂಡಿಯ ಮಧ್ಯದಲ್ಲಿ ಕೋಲನ್ನು ನಿಲ್ಲಿಸಬೇಕು. ಗುಂಡಿಗಳನ್ನು ತುಂಬುವಾಗ 20 kg ಕಾಂಪೋಸ್ಟ್ ಅಥವಾ ಕಳಿತ ಸಗಣಿ ಗೊಬ್ಬರ, 200 g ರಾಕ್ ಫಾಸ್ಫೇಟನ್ನು ಮಣ್ಣಿನೊಂದಿಗೆ ಮಿಶ್ರಣ ಮಾಡಬೇಕು. ನಾಟಿ ಮಾಡುವ ಮೊದಲು ಮಣ್ಣಿನ ಸ್ಥಿರೀಕರಣಕ್ಕಾಗಿ 2 ಅಥವಾ 3 ಉತ್ತಮ ಮಳೆಯನ್ನು ಪಡೆಯುವುದಕ್ಕೆ ಏಪ್ರಿಲ್ ಮೇ ತಿಂಗಳುಗಳ ಸಮಯದಲ್ಲಿ ಹೊಂಡಗಳನ್ನು ತೆಗೆದು ಅದನ್ನು ತುಂಬುವಂತಹದ್ದು ಒಳ್ಳೆಯದು. ಹೊಂಡ ಮತ್ತು ಸಮತಟ್ಟುಗಳನ್ನು ನಿರ್ಮಿಸುವುದಕ್ಕೆ JCB ಯಂತ್ರಗಳನ್ನು ಬಳಸ್ತಾ ಇದ್ದರೆ ಮಣ್ಣು ಸವಕಳಿಯಾಗದ ಹಾಗೆ ಎಚ್ಚರಿಕೆಯನ್ನು ವಹಿಸಬೇಕು. ಸಣ್ಣ ಪ್ರಮಾಣದ ಹೊಂಡಗಳನ್ನು ನಿರ್ಮಿಸಿದರೆ ವೆಚ್ಚವನ್ನು 70% ಇಳಿಸಬಹುದು. ಅರ್ಥ ಆಗಾರನ್ನು ಬಳಸಿಕೊಂಡು ವೆಚ್ಚವನ್ನು ಕಡಿಮೆ ಮಾಡಬಹುದು. ಕಡಿಮೆ ಸಮಯದಲ್ಲಿ ಹೊಂಡ ತೆಗೆಯುವ ಕಾರ್ಯವನ್ನು ಬೇಗನೆ ಪೂರ್ಣಗೊಳಿಸಬಹುದು. ರಬ್ಬರ್ ಬೆಳೆಯು ದೀರ್ಘಾವಧಿಯ ಕೃಷಿಯಾಗಿರುವುದರಿಂದ ಆರಂಭಿಕ ಯೋಜನೆ ಬಹಳಷ್ಟು ಮುಖ್ಯವಾಗ್ತದೆ. ಹಾಗಾಗಿ ಪ್ರತಿಯೊಂದು ಕೆಲಸವನ್ನು ಮುಂಚಿತವಾಗಿ ಯೋಜನೆ ಮಾಡಿ

ಈಗ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಆರ್ ಎನ್ ಜಯಗೋಪಾಲ್ ಅವರ ರಚನೆ. ಅಯ್ಯಪ್ಪ ಸ್ವಾಮಿ ಆಲಯದಲ್ಲಿ ಆರಾಧನೆ ಸಮಯ, ಅಯ್ಯಪ್ಪ ಸ್ವಾಮಿ ಆಲಯದಲ್ಲಿ ಆರಾಧನೆ ಸಮಯ. ಪಂಚಾಮೃತ ಅಭಿಷೇಕವ ಕಂಡು, ಪಂಚಾಮೃತ ಅಭಿಷೇಕವ ಕಂಡು ಪುಲಕಿತಗೊಂಡಿತು ಹೃದಯ. ಅಯ್ಯಪ್ಪ ಸ್ವಾಮಿ ಆಲಯದಲ್ಲಿ ಆರಾಧನೆ ಸಮಯ. ಸಾಗರ ಶಯನನ ಕಂದಗೆ ಕ್ಷೀರಾಭಿಷೇಕವ ನೋಡಿ, ಹಾಲು ಮನಸ್ಸಿನ ಹರಿಹರ ಪುತ್ರಗೆ ಹಾಲಿನ ಮಜ್ಜನ ನೋಡಿ, ಮೋಹಕ ರೂಪಗೆ ಪ್ರಣವ ಸ್ವರೂಪಗೆ ಮೊಸರಿನ ಅಭಿಷೇಕ ಇಲ್ಲಿ. ಮಹಿಷಿಯ ಕೊಲ್ಲಲು ಧರೆಗಿಳಿದವನ ಮಹಿಮೆಯ ಕಂಡೆನು ಇಲ್ಲಿ. ಅಯ್ಯಪ್ಪ ಸ್ವಾಮಿ ಆಲಯದಲ್ಲಿ ಆರಾಧನೆ ಸಮಯ, ಅಯ್ಯಪ್ಪ ಸ್ವಾಮಿ ಆಲಯದಲ್ಲಿ ಆರಾಧನೆ ಸಮಯ. ತಪ್ಪದೇ ಭಕ್ತರ ಕಾಯುವ ದೇವಗೆ ತುಪ್ಪದ ಅಭಿಷೇಕ, ರಾಜ್ಯ ತೊರೆದು ಭಕ್ತಿ ರಾಜ್ಯವ ಆಳುವಗೆ ಆಜ್ಯದ ಅಭಿಷೇಕ. ಅಕ್ಕರೆಯಿಂದ ಪೊರೆಯುವ ಸ್ವಾಮಿಗೆ ಸಕ್ಕರೆ ಅಭಿಷೇಕ, ಮುಕ್ಕಣ್ಣನ ಸುತ ಮೂಲೋಕನುತನ ನೋಡಿರಿ ಸೌಂದರ್ಯವ. ಅಯ್ಯಪ್ಪ ಸ್ವಾಮಿ ಆಲಯದಲ್ಲಿ ಆರಾಧನೆ ಸಮಯ, ಅಯ್ಯಪ್ಪ ಸ್ವಾಮಿ ಆಲಯದಲ್ಲಿ ಆರಾಧನೆ ಸಮಯ. ಸುತಗೆ ಮಹಿಮಾನ್ವಿತಗೆ ಮಧು ಅಭಿಷೇಕವ ಕಂಡೆ, ತಾಯ ತಲೆ ಶೂಲೆ ನಾಟಕಕ್ಕೆ ಹುಲಿ ಹಾಲನು ತಂದೋನ ಕಂಡೆ, ಪಂಪೆಯ ಪವಿತ್ರ ಗಂಗೆಯ ಶುದ್ಧೋದಕದಲ್ಲಿ ನಾಮಿಂದೆ, ಪಂಚಾದ್ರಿನಾಥನ ದರ್ಶನದಿಂದ ಪುನೀತನಾದೆನು ಹಿಂದೆ. ಅಯ್ಯಪ್ಪ ಸ್ವಾಮಿ ಆಲಯದಲ್ಲಿ ಆರಾಧನೆ ಸಮಯ, ಅಯ್ಯಪ್ಪ ಸ್ವಾಮಿ ಆಲಯದಲ್ಲಿ ಆರಾಧನೆ ಸಮಯ. ಪಂಚಾಮೃತ ಅಭಿಷೇಕವ ಕಂಡು, ಪಂಚಾಮೃತ ಅಭಿಷೇಕವ ಕಂಡು ಪುಲಕಿತಗೊಂಡಿತು ಹೃದಯ. ಅಯ್ಯಪ್ಪ ಸ್ವಾಮಿ ಆಲಯದಲ್ಲಿ ಆರಾಧನೆ ಸಮಯ, ಅಯ್ಯಪ್ಪ ಸ್ವಾಮಿ ಆಲಯದಲ್ಲಿ ಆರಾಧನೆ ಸಮಯ, ಅಯ್ಯಪ್ಪ ಸ್ವಾಮಿ ಆಲಯದಲ್ಲಿ ಆರಾಧನೆ ಸಮಯ. ಗರ್ಭಿಣಿಯರೇ, ನಿಮಗೊಂದು ಸಿಹಿ ಸುದ್ದಿ. ಪ್ರತಿ ತಿಂಗಳು 9ನೇ ತಾರೀಕಿನಂದು ನಡೆಯುತ್ತಿದೆ ಪ್ರಧಾನಮಂತ್ರಿಗಳ ಸುರಕ್ಷಿತ ಮಾತೃತ್ವ ಅಭಿಯಾನ. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ತೂಕ ಕಡಿಮೆ ಇರುವ ಮಗು ಜನಿಸಿದಲ್ಲಿ ಕಾಂಗರು ಮದರ್ ಕೇರ್ ಮೂಲಕ ಮಗುವನ್ನು ಕಾಪಾಡಬಹುದು. ಇದರಿಂದ ಮಗುವಿಗೆ ಬೆಚ್ಚನೆಯ ವಾತಾವರಣ ಕಲ್ಪಿಸಿ ಎದೆ ಹಾಲು ಕುಡಿಸುವಲ್ಲಿ ತಾಯಿ ಯಶಸ್ವಿಯಾಗುತ್ತಾಳೆ. ಕಾಂಗರು ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಕಾರ್ಯಕರ್ತರು ಅಥವಾ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಈಗ ಬಿಆರ್ ಛಾಯಾ ಹಾಡಿರುವ ಶ್ರೀಚಂದ್ರು ಅವರ ರಚನೆ.